ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ತುಪ್ಪದಹಳ್ಳಿಯ ರೈತ ಮಹಿಳೆ ಮಂಗಳಾ ಬಿ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಕೂಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ತುಪ್ಪದಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಮಂಗಳಾ ಬಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಾರೆ. ಮಂಗಳವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಮಂಗಳವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವೀಗೊಂದು 20 ವರ್ಷದಿಂದ ಮಾಡ್ತಿದೀವಿ ಸರ್. 20 ವರ್ಷದಿಂದ ಕೃಷಿ ಮಾಡ್ತಿದ್ವಿ. ನಾವು ತಾಯಿ ಮಗ ಇಬ್ಬರೇ ಮಾಡ್ತಿದೀವಿ. ನಮ್ಮ ಯಜಮಾನರಿಲ್ಲ, ಅದರಲ್ಲೇ ನಮ್ಮ ಜೀವನ ಇರೋದು. ತೋಟದಲ್ಲೇ ಎಲ್ಲಾ ಕೆಲಸ ಮಾಡ್ತಿರ್ತೀವಿ. ಆದಷ್ಟು ಕೂಲರ್ನ ಕಡಿಮೆ ಮಾಡ್ಕೊಂತೀವಿ. ತಾಯಿ ಮಗ ಇಬ್ಬರೇ ಮಾಡ್ತೀವಿ. ಏನಕ್ಕಾದ್ರೂ ಮಗ ಹೋಗ್ತಾನೆ, ಆದ್ರೆ ಜಾಸ್ತಿ ಕೆಲಸ ಇದ್ದಾಗ ನಮ್ಮನ್ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕೂಲರ್ ಜೊತೆ ಮಾಡಿಸ್ಬೇಕಾರೆ ನನ್ನ ನಿಲ್ಲಿಸ್ತಾನೆ, ಅವ್ನು ಬೇರೆ ಕೆಲ್ಸಗಳು ಮಾಡ್ಕೊಂತ ಇರ್ತಾನೆ. ಅವಾಗ ಊಟಕ್ಕೆ ಏನಾರೋ ತರೋದಾದ್ರೆ ಅವರೇ ಬರ್ತಾರೆ, ತಗೊಂಡೋಗ್ತಾರೆ ಮಾಡಿಟ್ಟಿದ್ದು. ಆಮೇಲೆ ಅವ್ರನ್ನ ಕುತ್ಕೊಳಕ್ಕೆ ನಿನ್ಕೊಳಕ್ಕೆ ಜಾಸ್ತಿ ಟೈಮ್ ಕೊಡದೆ ಕೆಲಸ ಮಾಡಿಸ್ತೀವಿ ಸರ್. ಈಗ ಇಲ್ಲಿ ಕೃಷಿ ಬದುಕು ಮಾಡ್ತಾ ಇದ್ರಲ್ಲ, ಮೊದಲು ನಿಮ್ ತವ್ರ ಮನೆಯನ್ನು ಕೃಷಿ ಬದುಕು ಕಲಿಸ್ಕೊಟ್ಟಿದ್ರ? ಹೌದು ಸರ್, ನಮ್ ತವ್ರ ಮನೆಯಲ್ಲಿ ಕೃಷಿನೇ ಜಾಸ್ತಿ, ತೆಂಗು ಜಾಸ್ತಿ ಅಲ್ಲಿ. ತೆಂಗಿರೋದ್ರಿಂದ ಕೃಷಿ ಬರೇ ಮೆಕ್ಕೆಜೋಳ, ರಾಗಿ, ಶೇಂಗ ಇಂಥವ್ ಹಾಕೊಂತಿದ್ರು. ಗಂಡನ ಮನೆಯಲ್ಲಿ ಬಂದ್ಮೇಲೆ ಮೆಕ್ಕೆಜೋಳ, ಶೇಂಗಾ, ಸೂರ್ಯಕಾಂತಿ ಇವನ್ನ ಹಾಕ್ತಿದ್ರು. ಅವರು ಬಿಟ್ಮೇಲೆ ಈಗ ಹೊಲಗಳು ವ್ಯಾಪಾರಗಳೆಲ್ಲ ಜಾಸ್ತಿ ಆದ್ವು ಸರ್. ಆಮೇಲೆ ಕೃಷಿ ಬೆಳೆ ಒಂದ್ ಸ್ವಲ್ಪ ಕಡಿಮೆ ಬಂತು, ಹುಳಗಳು ಜಾಸ್ತಿ ಬೀಳಕತ್ತಿದ್ವು. ಅದಕ್ಕೋಸ್ಕರ ನಾವು ಅಡಿಕೆನ ಬೆಳವಣಿಗೆ ಮಾಡಿದ್ವಿ. ಅಡಿಕೆಯಲ್ಲಿ ಬಾಳೆ ಎಲ್ಲ ಹಾಕ್ತಿವಿ ಸರ್. ನಿಮ್ ತವ್ರ ಮನೆ ಅವರಮ್ಮ? ತವ್ರ ಮನೆ ಚನ್ನಗಿರಿ ತಾಲೂಕು ಅರಳಿಕಟ್ಟೆ ಸರ್. ಅರಳಿಕಟ್ಟೆ ಸಂತೆಬೆನ್ನೂರು ಹೋಬಳಿ. ಅಪ್ಪ ಅಮ್ಮ ಏನೇನ್ ಕೆಲಸ ಕಲ್ಸಿಕೊಡ್ತಾರೆ ರೈತರ ಕೆಲಸ? ರೈತರ ಕೆಲಸ ಅಂದ್ರೆ ಊಟಕ್ ತಗೊಂಡ್ ಹೋದಾಗ ಅವ್ರ ಹೆಂಗ್ ಮಾಡ್ತಾರ ನೋಡ್ರಿ, ನಿಮಗೆ ಮುಂದೆ ಜೀವನಕ್ ಬೇಕಾಗುತ್ತೆ ಅಂತ ಹೇಳೋರು ಸರ್. ಅವ್ರು ಮಾಡ್ತಾ ಇರ್ಬೇಕಾರೆ ನಾವು ಹುಡುಗಾಟ ಆಡ್ಕೊಂತ ಇರ್ತಿದ್ವಿ. ಅವ್ರು ಮಾಡೋದು ಒಂದೊಂದ್ ಸ್ವಲ್ಪ ಅನುಭವ ನೋಡ್ಕೊಂತಿದ್ವಿ. ಅದರಿಂದ ನಮ್ ಗಂಡ ಮನೇಲಿ ಹೆಲ್ಪ್ ಆಯ್ತು. ವಿದ್ಯಾಭ್ಯಾಸ ಕಲ್ಸಿದ್ರ ನಿಮ್ ತಂದೆ? ವಿದ್ಯಾಭ್ಯಾಸ SLC ವರ್ಗೂ ಓದಿದ್ವಿ ಸರ್. ನಂತರ ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರ? ರೈತರಿಗೆ ಕೊಟ್ರು ಸರ್. ನಿಮ್ ಗಂಡನ ಮೇಲೆ ಜಮೀನು ಎಷ್ಟು ಎಕರೆ ಇದೆಯಮ್ಮ? ಜಮೀನು ಒಬ್ಬೊಬ್ಬರಿಗೆ 3 ಜನ ಇದೀವಿ ಸರ್. ನಾವು ಅಣ್ಣ ತಮ್ಮಗಳು 15 ಎಕರೆ ಜಮೀನು ಇತ್ತು. ಅದರಲ್ಲಿ 3 ಜನಕ್ಕೂ ಭಾಗ ಆದ್ರು. 5 ಎಕರೆ ಜಮೀನು, 3.5 ಎಕರೆ ನೀರಾವರಿ ಇದೆ, 1.5 ಎಕರೆ ಬೆದ್ಲಿದೆ. 5 ಎಕರೆಯಲ್ಲಿ 3.5 ಎಕರೆ ನೀರಾವರಿ, 1.5 ಎಕರೆ ಬೆದ್ಲಿದೆ. ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳಿತೀರ? ಬೆದ್ಲಲ್ಲಿ ಮೆಕ್ಕೆಜೋಳ ಅಷ್ಟೇ ಸರ್. ಈಗ ಹಂದಿಗಳು ಕಾಟ ಆಗಿರೋದ್ರಿಂದ ರಾಗಿ ಮಾತ್ರ ಬಳಸ್ತೀವಿ ಸರ್. ಹಂದಿಗಳು ಅಂದ್ರೆ ರಾತ್ರಿ ಎಲ್ಲ ಕಾಯ್ಬೇಕು, ಅಲ್ಲಿ ಒಬ್ಬರನ್ನೇ ಕಳ್ಸಕ್ ಭಯ, ಅದಕ್ಕೋಸ್ಕರ ರಾಗಿ ಬಿತ್ತನೆ ಮಾಡ್ತೀವಿ. ಅಂದ್ರೆ ಮೆಕ್ಕೆಜೋಳ ಆದ್ರೆ ಹಂದಿಗಳೆಲ್ಲ ತಿಂದ ಹೋಗ್ಬಿಡ್ತಾವ? ಹೌದು ಸರ್, ಗುಡ್ಡದ ಪಕ್ಕ ಇರೋದ್ರಿಂದ ಹಂದಿಗಳ ಕಾಟ ಜಾಸ್ತಿ, ಅವಕ್ಕೂ ಆಹಾರ ಏನಿಲ್ಲ, ಹಂಗಾಗಿ ರಾಗಿ ಬೆಳವಣಿಗೆನೆ ಜಾಸ್ತಿ. ರಾಗಿ ಹಾಕಿದ್ರೆ ಹಂದಿಗಳದ ಏನ್ ಕಾಟ ಇರಲ್ಲ? ಹಂದಿ ಒಂದ್ ಸ್ವಲ್ಪ ಮಲ್ಕಂದ್ ಉಲ್ಡಾಡ್ತಾವಲ್ಲ ಸರ್, ನೆಲಕ್ ಬಿದ್ದಿರುತ್ತೆ, ಆದ್ರೂ ಒಂದ್ ಸ್ವಲ್ಪ ಪರವಾಗಿಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಾಳುತ್ತೆ ರಾಗಿ. ವರ್ಷ ಬರೀ ರಾಗಿನೇ ಹಾಕ್ತಾರ ಏನಾದ್ರೂ ಬೆಳೆ ಪರಿವರ್ತನೆ? ಇಲ್ಲ ಸರ್, ಬೇರೆ ಬೇರೆ ಹಾಕೊಂತೀವಿ, ಬರೀ ರಾಗಿನೇ ಹಾಕಲ್ಲ, ಶೇಂಗಾ ಹಾಕ್ತಿವಿ, ಆಮೇಲೆ ರಾಗಿ ಬೆಳ್ಕೊಂತೀವಿ. ರಾಗಿ ಬೆಳ್ಕೊಂತೀವಿ. ರಾಗಿ ಎಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಬರ್ತಾ ಇದೆ ಸರ್, ಮಣ್ಣಿನೆಲ್ಲ ಚೆನ್ನಾಗೆ ಬರುತ್ತೆ. ಈಗೆಲ್ಲ ರಾಗಿ ಒಳ್ಳೆ ರೇಟ್ ಇದೆಯಲ್ಲ? ಹಾ ಸರ್, ಕೃಷಿ ಇದಕ್ ಬಿಟ್ರೆ 4,000 ಹಂಗ್ ಮಾಡಿದಾರೆ ಈಗ. ಅಲ್ಲಿ ಕಾಯೋದು ಕಷ್ಟ ಸರ್ ಕೃಷಿ ಇದ್ರಲ್ಲಿ. ಬೆಳಗ್ಗೆ ತಗೊಂಡ್ ಹೋಗ್ಬಿಡ್ಬೇಕು, ಅವ್ರ ಯಾವಾಗ್ಲೂ ದುಡ್ಡು ಹಾಕ್ತಾರೆ, ಬೇರೆ ಅಕೌಂಟಿಗೆ ಹಾಕ್ಬೇಕು, ಅವ್ರನ್ನ ಕಾಯ್ಬೇಕು, ಅದೆಲ್ಲ ಕಷ್ಟ ಅಂತ ರೈತರು ಚೆನ್ನಾಗಿರೋ ರಾಗಿ ಆದ್ರೆ ಊಟಕ್ಕೆ ತಗೊಂಡ್ ಹೋಗ್ತಾರೆ ಸರ್. ಅಲ್ಲಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾರೆ? ಮಾರ್ಕೆಟ್ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಸರ್, ಮನೆಯಲ್ಲೇ ತಗೊಂತಾರೆ. ಹೆಂಗೆ? 3,000 ಕೊಡ್ತೀವಿ ಸರ್ ಊಟಕ್ಕಂತ. ಊಟಕ್ಕಂತ? ಹಾ ಸರ್. ಅಷ್ಟು ಕೊಟ್ರೆ ಲಾಭ ಅನ್ಸುತ್ತ? ಲಾಭ ಅನ್ಸಲ್ಲ ಸರ್, ಅದ್ರಲ್ಲಿ ಒಂದೊಂದ್ ಸ್ವಲ್ಪ ಕಪ್ಪದ್ ಮಿಕ್ಸ್ ಇರುತ್ತೆ, ಹಂಗಾಗಿ ಆ ರೇಟಿಗೆ ಕೃಷಿ ಇದ್ರಲ್ಲಿ ತಗೊಳಲ್ಲ ಸರ್. ತಗೊಳಲ್ಲ, ಕೆಂಪು ರಾಗಿ ಇದ್ರೆ ಮಾತ್ರ ತಗೋತಾರೆ. ಆಮೇಲೆ ಅದಕ್ಕೆ 4-5 ಸಲ ಓಡಾಡ್ಬೇಕು, ಡೇಟ್ ಬರ್ಸ್ಕೊಂಬರ್ಬೇಕು, ಅವೆಲ್ಲ ಓಡಾಡೋದ್ ಕಷ್ಟ ಆಗುತ್ತೆ. ಅಂದ್ರೆ ರಾಗಿ ಗುಣಮಟ್ಟ ಚೆನ್ನಾಗಿದ್ರೆ ಮಾತ್ರ ಅವರು ಖರೀದಿ ಕೇಂದ್ರದಲ್ಲಿ ತಗೊಂತಾರೆ. ಬೆಂಬಲ ಬೆಲೆ 4,000 ಕೊಟ್ಟಿದಾರ? ಹಾ ಸರ್, 4,700 ಇತ್ತು, ಈ ವರ್ಷ 4,000 ಮಾಡಿದ್ದಾರೆ. ಅವೆಲ್ಲ ಪಾಣಿ ತಗೊಂಡೋಗ್ಬೇಕು, ಅವೆಲ್ಲ ಅಲ್ಲೆಲ್ಲ ಗುಣಮಟ್ಟದ ರಾಗಿ ತಗೊಂಡೋಗಿ ಅವರು ಯಾವತ್ತೋ ನಮ್ಮ ಹಾಕೊಂಡಿ ದುಡ್ಡು ಹಾಕ್ತಾರೆ, ಅವೆಲ್ಲ ರಿಸ್ಕೆ ಬೇಡ ಅಂದ್ಬಿಟ್ಟು ಮನೆಯಲ್ಲೇ ಮಾರಾಟ ಮಾಡ್ಬಿಡ್ತಾರೆ ಸರ್. ಆಮೇಲೆ ರಾಗಿ ಪಾಣಿನೇ ಇರ್ಬೇಕು ಸರ್, ಬೇರೆ ಮೆಕ್ಕೆಜೋಳದ ಪಾಣಿ ಇದ್ರೆ ಬಿಡಿಸ್ಕೊನಲ್ಲ ರಾಗಿನ. ಹೌದು, ರಾಗಿ ಪಾಣಿ ಇದ್ರೆ ಮಾತ್ರ ತಗೊಂತಾರೆ ಸರ್. ಬೆದ್ಲಲ್ಲಿ ವರ್ಷ ರಾಗಿ ಚೆನ್ನಾಗಿ ಇಳುವರಿ ಬರುತ್ತಾ? ವರ್ಷ 1 ವರ್ಷ ಮೆಕ್ಕೆಜೋಳ ಹಾಕ್ತಿದ್ವಿ, ಇದು ಗಂಧಿ ಕಾಟ್ತಿಂದ ಈಗ 2 ವರ್ಷ ರಾಗಿನೇ ಯೂಸ್ ಮಾಡ್ತಿದ್ವಿ. ಜೋಳ ಹಾಕ್ತಿದ್ವಿ, ಹೈಬ್ರಿಡ್ ಜೋಳನ, ಅವು ಗಿಣಿ ಕಾಟ ಜಾಸ್ತಿ ಆಯ್ತು, ಹಂಗಾಗಿ ರಾಗಿ ಯೂಸ್ ಮಾಡ್ತೀವಿ. ಈಗ ಮೆಕ್ಕೆಜೋಳ ರಾಗಿ ಇವೆಲ್ಲ ಹಾಕಿದಾಗ ಎಂದಿ ಕಾಟ ಇವೆಲ್ಲ ಸಮಸ್ಯೆ ಇರುತ್ತಲ್ಲ, ಈ ಬೆಳೆ ವಿಮೆ ಅಂತ ಕಟ್ಟಬೇಕಾಗುತ್ತೆ. ವರ್ಷ ಇನ್ಸೂರೆನ್ಸ್ ಕಟ್ಟಿದ್ರೆ ಏನಾದ್ರು ಈ ತರ ತೊಂದರೆ ಆದಾಗ ಪರಿಹಾರ ಬರುತ್ತೆ? ಆತರ ಇನ್ಸೂರೆನ್ಸ್? ನಾವು ಇನ್ಸೂರೆನ್ಸ್ ಕಟ್ಟಿದ್ವಿ ಸರ್, 1 ವರ್ಷ ಕಟ್ಟಿದ್ವಿ, ಆ ವರ್ಷ ಮಳೆ ಬೆಳೆ ಚೆನ್ನಾಗಾಯ್ತು, ಆ ವರ್ಷ ಇನ್ಸೂರೆನ್ಸ್ ಬರ್ಲಿಲ್ಲ, ನಮಗೆ ದುಡ್ಡೇ ಬರ್ಲಿಲ್ಲ. ಆಮೇಲೆ ಇದೇನಪ್ಪ ಹಿಂಗಾಯ್ತು ಅಂತಂದು ಬಿಟ್ವಿ ಸರ್. ಆಮೇಲೆ 1ನೇ ವರ್ಷ ಕಟ್ಟಿದ್ವಿ, ಒಂದ್ ಸ್ವಲ್ಪ ಬಂತು ಸರ್, ಒಂದ್ 15,000 ಏನೋ ಬಂತು, ಆದ್ರೂ ಉಪಯೋಗ ಆಯ್ತು, ಒಳ್ಳೇದು ಸರ್, ಇನ್ಶೂರೆನ್ಸ್ ಕಟ್ಟೋದು ಒಳ್ಳೇದು ಸರ್. ಪ್ರತಿ ವರ್ಷ ಕಟ್ಟಬೇಕು, ಪ್ರತಿ ವರ್ಷ ಕಟ್ಟಬೇಕು ಸರ್. ಬರ್ಲಿ ಬಿಡ್ಲಿ ಬಿಡ್ಲಿ ಕಟ್ಟಬೇಕು. ಒಂದ್ ವರ್ಷ ಬರ್ಲಿಲ್ಲ ಅಂತ ನಾವು ಬಿಟ್ಟು ಏನಂದ್ರೆ ನಮಗೆ ತೊಂದರೆ ಜಾಸ್ತಿ. ಒಟ್ಟಾರೆಯಾಗಿ ಚೆನ್ನಾಗಿ ಮಳೆ ನಡೆಸಿದ್ರೆ ರಾಗಿ ಬೆಳೆ ಚೆನ್ನಾಗಾಗುತ್ತೆ. ಚೆನ್ನಾಗಾಗುತ್ತೆ ಸರ್. ಭೂಮಿ ತಾಯಿಗೆ ಹಾಕಿದ್ರೆ ಏನ್ ತೊಂದರೆ ಇಲ್ಲ ಸರ್ ನಮ್ಗೆ. ಮತ್ತೆ ಇದ್ರ ಜೊತೆಗೆ ನೀರಾವರಿಯಲ್ಲಿ 3.5 ಎಕರೆ ನೀರಾವರಿ ಐತೆ ಅಂದ್ರಲ್ಲ, ಏನೇನ್ ಬೆಳೆ ಬೆಳಿತೀರ? ಬಾಳೆ ಹಾಕಿದ್ವಿ ಸರ್, ಹುಲ್ಲೆಲ್ಲ ಇಮ್ಮೆಟ್ಟುತ್ತೆ. ಹುಲ್ಲು ಕರ್ಕೆ ನಾವು ಅಷ್ಟು ಔಷಧಿ ಹೊಡೆದು ತೆಗಿಯಕ್ಕಾಗಲ್ಲ, ಎರೆಹುಳು ಎಲ್ಲ ಸಾಯ್ತವೆ. ಹಂಗಾಗಿ ಬಾಳೆ ಹಾಕಿದ್ರೆ ಅದು ಶಾದ್ರೆ ಆಗಿರುತ್ತಲ್ಲ ಸರ್, ಅದು ಬೆಳೆ ಇಮ್ಮೆಟ್ಟುತ್ತೆ ಸರ್. ಕಳೆನೆಲ್ಲ ಕಡಿಮೆ ಮಾಡುತ್ತೆ, ನೆರಳಾಗುತ್ತೆ. ಅಡಕೆ ಗಿಡಕ್ಕೂ ಒಂದ್ 3 ವರ್ಷ ಆಗೋವರೆಗೂ ಅಡಕೆ ಗಿಡ ಚೆನ್ನಾಗಿ ಬರ್ತಾವ ಸರ್. ಅಂದ್ರೆ ಅಡಕೆ ಗಿಡದ ಮಧ್ಯದಲ್ಲಿ ಬಾಳೆ ಹಾಕಿದ್ರೆ? ಬಾಳೆ ಹಾಕಿದ್ವಿ ಸರ್. ಅಡಕೆ ಗಿಡ ಎಷ್ಟು ಎಕರೆ ಹಾಕಿದ್ರ? ಅಡಕೆ ಗಿಡ ಈಗ 1.5 ಎಕರೆ ಫಸಲು ಬಿಡ್ತಿದೆ ಸರ್. ಇನ್ನು 2 ಎಕರೆ ಈಗ 1 ವರ್ಷ ಆಯ್ತು ಸರ್ ಹಾಕಿ. ಅಲ್ಲೇ 1.5 ಎಕರೆ ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು. 20 ವರ್ಷ. ಅಂದ್ರೆ ನಿಮ್ ಯಜಮಾನ್ರ ಇದ್ದಾಗ ಹಾಕಿದ್ದ? ಯಜಮಾನ್ರ ಇದ್ದಾಗ 5 ವರ್ಷದ ಗಿಡ ಸರ್. 5 ವರ್ಷ. ಈಗ 1.5 ಎಕರೆ ತೋಟ ಇತ್ತಲ್ಲ, ಮತ್ತೆ 2 ಎಕರೆ ಯಾಕೆ ಅಡಿಕೆ ನಾಟಿ ಮಾಡಿದ್ರಿ? ಪರವಾಗಿಲ್ಲ ಅನಿಸ್ತು ಸರ್, ನಮ್ಗೆ ಕೂಲರ್ ಸಮಸ್ಯೆ ಜಾಸ್ತಿ ಬರಲ್ಲ ಸರ್. ಅದಕ್ಕೆ ಅಡಿಕೆ ಕಟಾವು ಮಾಡ್ಬೇಕಾರೆ ಮಾತ್ರ ಅದಕ್ಕೆ ಸಮಸ್ಯೆ, ಇಲ್ಲ ಗೊಬ್ಬರ ಮಣ್ಣು ಹಾಕ್ಸ್ಬೇಕಾರೆ ಕೂಲರ್ ಬೇಕಾಗ್ತಾರೆ. ಇನ್ನು ಬಾಕಿ ಟೈಮ್ನಾಗ ನಾವು ತಾಯಿ ಮಗನೇ ಮಾಡ್ಕೊಂತೀವಿ ಸರ್. ನೀರು ಇಂತೆಲ್ಲ ನಾವು ಈ ಸಣ್ಣ ಫಸಲುಗಳೆಲ್ಲ ಬೆಳೀತಾ ಹೋದ್ರೆ ರಾಗಿ ಮೆಕ್ಕೆಜೋಳ ಸೂರ್ಯಕಾಂತಿ ಇವೆಲ್ಲ ಬೆಳೆದ್ರೆ ಈ ಕೂಲರ್ ಕಾರ್ಮಿಕರ ಸಮಸ್ಯೆ. ನಾವು ಈ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಬೆಳೆದ್ರೆ ಏನ್ ಅಷ್ಟಂತೂ ಕೂಲಿ ಕಾರ್ಮಿಕರು ಬೇಕಾಗಲ್ಲ. ಅವಾಗ ಅಡಿಕೆ ಕಟಾವು ಮಾಡ್ಬೇಕಾದ್ರೆ ಮಾತ್ರ ನಮಗೆ ಕೂಲರ್ ಅವಶ್ಯಕತೆ ಇದೆ, ಇನ್ ಬೇರೆ ಟೈಮಲ್ಲಿ ಏನಿಲ್ಲ ಸರ್. ಈಗ 20 ವರ್ಷ ತೋಟ ಅಂದ್ರೆ ಮೊದ್ಲು ತೋಟದಲ್ಲೆಲ್ಲ ಚೆನ್ನಾಗಿ ಬೆಳೆ ಬರ್ತಾ ಇದೆಯಾ? ಪರವಾಗಿಲ್ಲ ಸರ್, ಈಗ 3 ವರ್ಷ ಒಂದ್ ಸ್ವಲ್ಪ ಬೆಳೆ ಕಮ್ಮಿ ಆಗಿದೆ ಸರ್. ಅಡಿಕೆ ಅಳ್ಳುದ್ರದು, ಇನ್ನು ಬಿಸಿಲೋದಿಗೆ ಅಳ್ಳು ಜಾಸ್ತಿ ಉದುರುತ್ತಿದೆ ಸರ್. ಆಮೇಲೆ ಮಳೆ ಬರೋ ಅಷ್ಟೊತ್ತಿಗೆ ಕುಂಚುಗಳು ಫಸ್ಟ್ ಗೆ ಒಡೆದವೆಲ್ಲ ಒಣಗೋಗ್ಬಿಡ್ತವೆ. ಲಾಸ್ಟ್ ಗೆ 2-3 ಇದ್ದವು ಫಸಲು, ಈಗ 3 ವರ್ಷದಿಂದ ಕಡಿಮೆ ಆಗಿದೆ. ಯಾಕೆ ಆತರ ಸಮಸ್ಯೆ? ಬಿಸಿಲು ಜಾಸ್ತಿ ಆಯ್ತು ಸರ್, ಮಳೆಗಾಲ ಕಮ್ಮಿ ಆಯ್ತು, ನೀರಿಂದು ತೊಂದರೆ ಆಯ್ತು ಅವಾಗೆಲ್ಲ. ಆಮೇಲೆ ಬೇರೆ ಟ್ಯಾಂಕರ್ಗಳಿಗೆ ಓಡಿಸಿದ್ವಿ, ಆ ನೀರಿಗೂ ಈ ನೀರಿಗೂ ಹೊಂದಾಣಿಕೆ ಆಗ್ಲಿಲ್ಲ, ಹಂಗಾಗಿ ಒಂಬಳೆಗಳು ಒಣಗಿದ್ವು ಸರ್. ಟ್ಯಾಂಕರ್ ಅಲ್ಲಿ ನೀರು ಓಡಿಸಿದ್ರೆ ಅಂದ್ರೆ ನಿಮ್ ಬೋರ್ ಅಲ್ಲಿ ನೀರು ಸಾಕಷ್ಟು ಬರ್ತಾ ಇಲ್ಲ? ಬರ್ತಾ ಇರ್ಲಿಲ್ಲ ಸರ್ ಅವಾಗ. ಈ ವರ್ಷ ಪರವಾಗಿಲ್ಲ ಸರ್, ಚೆನ್ನಾಗಿ ನೀರ್ ಹೊಡಿತಿದೆ. ಮಳೆ ಚೆನ್ನಾಗಾಯ್ತು. ಹಂಗಾಗ್ಬಿಟ್ಟು ನೀರ್ ಚೆನ್ನಾಗಿದೆ ಸರ್. ಈಗ ಬಿಸಿಲಿಗೆ ಸಾಕಷ್ಟು ಅಡಿಕೆ ಬೆಳೆ ಲಾಸ್ ಆಗುತ್ತೆ ಅಂತ? ಲಾಸ್ ಆಗುತ್ತೆ ಸರ್. ಈ ಸುತ್ತ ತೆಂಗಿನ ಮರಗಳು ತೋಟ ಸುತ್ತ ಹಾಕಿಲ್ವಾ? ಹಾಕಿದೀವಿ ಸರ್, ತೆಂಗಿನ ಮರ ಹಾಕಿದೀವಿ. ಅಳಿಲ್ ಕಾಟ ಜಾಸ್ತಿ ಆಯ್ತು ಸರ್ ತೆಂಗಿನ ಮರದ್ದು, ಆದ್ರೂ ತೆಂಗಿನ ಮರ ಇದೆ ಸರ್. ನೀರಿನ ಅಭಾವ ಆಗೋದ್ರಿಂದ ಅಳ್ಳು ಜಾಸ್ತಿ ಸುರಿತು. ಸಮಸ್ಯೆ ಎಷ್ಟಿದ ಬೋರ್ ನಿಮ್ಮ? ಬೋರ್ ಮೂರಿದೆ. ಸಾಕಷ್ಟು ನೀರು ಆಗಲ್ಲ? ಈಗ ಆಗ್ತಾ ಇದೆ ಸರ್. ಈಗ ಆಗ್ತಾ ಇದೆ. ಈಗ ಎರಡು ಬೋರ್ ಪೂರ್ತಿ ನಿಂತ್ಬಿಟ್ಟು ಸರ್. ಒಂದ್ ಬೋರ್ ಒಂದ್ ಕಾಲ್ ಗಂಟೆ ಹೊಡೆಯೋದು ಕಡಿಮೆ ಆಗೋದು, ಅವಾಗ ಕಾದು ಎಷ್ಟು 10 ನಿಮಿಷ ನಿಲ್ಸ್ಬೇಕು 10 ನಿಮಿಷ ಹೊಡಿಬೇಕು ಹಂಗಾಗಿತ್ತು ಸರ್. ಈ ವರ್ಷ ಚೆನ್ನಾಗಿದೆ ಸರ್. ಇದು ಕೃಷಿ ಹೊಂಡ ಮಾಡ್ಕೊಂಡಿದ್ವಿ, ಅದಕ್ಕೆಲ್ಲ ಸ್ಟಾಕ್ ಮಾಡ್ಕೊಂಡು ಹನಿ ನೀರಾವರಿ ಕೊಡ್ತಿದ್ವಿ. ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ರ? ಡ್ರಿಪ್ ಮೇಲೆ ಕೊಡ್ತೀವಿ. ಡ್ರಿಪ್ ಅಲ್ಲಿ ಈಗ ನೀರು ಮೊದ್ಲೆಲ್ಲ ಡ್ರಿಪ್ ಇಲ್ದಾಗ ನೀರ್ ಆಯ್ಸರು ಸರ್. ಈಗ ಅಷ್ಟೊಂದು ಒದಗಿಸಕ್ ಆಗಲ್ಲ ನಮಗೆ, ಹಂಗಾಗಿ ಎಲ್ಲ ಡ್ರಿಪ್ ಮುಖಾಂತರ ಕೊಡ್ತಾರೆ. ಅನುಕೂಲನೇ ಸರ್. ಹೌದು, ಅದು ಬಡ್ಡಿಗೆ ನೀರು ಬೇರಿಗೆ ಹೋಗುತ್ತೆ ಮತ್ತೆ ಕಳೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ನಾವು ಆ ನೀರು ಕೊಟ್ಟಾಗ ಏನಾಗುತ್ತೆ, ಪೂರ್ತಿ ಹೊಲ ಪೂರ್ತಿ ಕಳೆ ಆಗುತ್ತೆ. ಈ ಕಾಂಗ್ರೆಸ್ ಗಿಡ ಅನ್ನೋದು ವಿಚಿತ್ರ ಆಗ್ಬಿಟ್ಟಿದೆ ಸರ್. ಹೌದು, ಮತ್ತೆ ಇದಕ್ಕೆಲ್ಲ ವರ್ಷಕ್ಕೊಂದ್ಸರಿ 2 ಸರಿ ಎಲ್ಲ ಮೇಲ್ಗೊಬ್ಬರ ಕೊಡ್ತಾರೆ ರೈತರು. ನೀವೇನಾದ್ರೂ ಮೇಲ್ಗೊಬ್ಬರ ಕೊಡ್ತೀರಾ ಸರ್? ನಾವು ಕೊಟ್ಟಿಗೆ ಗೊಬ್ಬರ ಅಷ್ಟೇ ಯೂಸ್ ಮಾಡ್ತೀವಿ. ಆಮೇಲೆ ಕಾಯಿ ಒಡೆ ಬಂದಾಗ ಯಾವ್ದೋ ಒಂದು ಇದನ್ನ ಔಷಧಿ ಕೊಟ್ಟಿದ್ರು ಸರ್ ಕೃಷಿ ಇದರಲ್ಲಿ, ಅದನ್ನ 200 ಲೀಟರ್ಗೆ 100 ml ಹಾಕೊಂಡು ಬಳಸಿದ್ವಿ ಸರ್. ಪರವಾಗಿಲ್ಲ ಅನಿಸ್ತು ಸರ್. ಭೂಮಿ ಶಕ್ತಿ ಗೊಬ್ಬರದ ಜೊತೆಗೆ ಹಾಕ್ರಿ ಅಂತ ಹೇಳಿದ್ರು, ಹಾಕಿದ್ವಿ ಸರ್. ಕಾಯಿ ಒಡೆ ಕಮ್ಮಿ ಆಯ್ತು ಸರ್ ನಮ್ಗೆ. ಕಾಯಿ ಒಡೆ ಕಮ್ಮಿ ಆಗಿರೋದ್ರಿಂದ ಬೆಳೆ ಚೆನ್ನಾಗ್ ಬಂತು. ವರ್ಷಕ್ಕೊಂದ್ಸರಿ ಕೊಟ್ಟಿಗೆ ಗೊಬ್ಬರ ಕೊಡ್ತಾರಾ? ಹಾ ಸರ್, ವರ್ಷಕ್ಕೊಂದ್ಸಲ ಒಂದ್ ಪುಟ್ಟಿ ಗೊಬ್ಬರ ಒಂದ್ ಪುಟ್ಟಿ ಮಣ್ಣು ಕೆಂಪ್ ಮಣ್ಣು ಹಾಕ್ತಿವಿ ಸರ್. ಈಗ ಇನ್ನು ಕೆಲವು ರೈತರು ಈ ಕುರಿ ಮಂದೆ ತರಪ್ಸೋದು, ಕುರಿ ಗೊಬ್ಬರ ಕೊಡೋದು, ಬೇರೆ ಮತ್ತೆ ಅದರೊಳಗಡೆ ಡೈ ಹಂಚ ಸೆಣಬು ಹಸಿರೆಲೆ ಗೊಬ್ಬರ ಹಾಕಿ ಮಲ್ಚ್ ಮಾಡೋದು, ಈ ತರ ಎಲ್ಲ ಮಾಡ್ತಾರೆ. ನೀವೇನು ಮಾಡೋದಿಲ್ಲ ಸರ್? ನಾವು ಏರಿ ಮೇಲೆ ಬೆಳೆಯುತ್ತೆ ಸರ್, ಹೊಂಗೆ ಗಿಡದ್ದು ಅದೆಲ್ಲ ಐತೆ. ಆ ಸೊಪ್ಪನೆ ಕಡ್ದಾಕ್ತಿವಿ ಸರ್. ಕಡ್ದಾಕ್ತಿವಿ. ಕುರಿ ಗೊಬ್ಬರ ಹೆಂಗ್ ಕೊಡಲ್ಲ ಸರ್, ನಮ್ಮ ಮನೆಯಲ್ಲಿ ದನ 4 ಎಮ್ಮೆ ಇದಾವೆ, ಅದ್ರದ್ದು ಗೊಬ್ಬರನೇ ನಮಗೆ ಸಾಕಾಗ ಇಷ್ಟ. ನೀವೇನು ಗೊಬ್ಬರ ಕೊಂಡ್ಕೊಳಂಗಿಲ್ಲ? ಇಲ್ಲ ಸರ್, ಕೊಂಡ್ಕೊಳಲ್ಲ. ಎಮ್ಮೆ ಸಾಕಾಣಿಕೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಹೌದು, ಮತ್ತೆ ಈಗ ಅಡಿಕೆಗೆಲ್ಲ ಸಾಕಷ್ಟು ಇತ್ತೀಚೆಗೆ ರೋಗ ಕಂಡು ಬರ್ತಾ ಇತ್ತು, ಮೊದಲೆಲ್ಲ ಸಾಕಷ್ಟು ರೋಗ ಕಡಿಮೆ ಇತ್ತು, ಇತ್ತೀಚೆಗೆ ಅಡಿಕೆಗೆ ರೋಗ ಬರ್ತಾ ಇದೆ. ಏನೇನ್ ರೋಗ ಬರುತ್ತೆ ಅಂತೀರ ಸರ್? ಸಣ್ಣದು ಏನ್ ತರ ಬರುತ್ತೆ ಸರ್, ಕೆಂಪು ಏನ್ ತರ, ಆಮೇಲೆ ಕಪ್ಪು ಏನ್ ತರ ಬೀಳುತ್ತೆ, ಅದು ಅಡಿಕೆ ಸಸಿ ಎಲ್ಲ ಎಲೆ ಎಲ್ಲ ಹಣ್ಣತ್ತಂಗ ಆಗ್ಬಿಡುತ್ತೆ ಸರ್. ಆವಾಗ ಮಳೆ ಜಾಸ್ತಿ ಬಂದ್ರೆ ಅದು ತೇಲ್ ಹೋಗುತ್ತೆ ಸರ್. ಮಳೆ ಇಲ್ಲ ಅಂದ್ರೆ ಜಾಸ್ತಿ ಆಗುತ್ತೆ ಸರ್. ಮತ್ತೆ ಕಂಟ್ರೋಲ್ ಮಾಡ್ತಾರ? ಈ ಕಂಟ್ರೋಲ್ ಮಾಡೋದು ಅಂದ್ರೆ ಒಂದ್ ಸ್ವಲ್ಪ ಪೌಡರ್ ಇರುತ್ತೆ ಸರ್, ಅದು ಎಂತದ್ದು ಅಂತ ನನ್ಗೆ ಗೊತ್ತಿಲ್ಲ. ನನ್ನ ಮಗ ತರ್ತಾನೆ, ಅದನ್ನ ಮಿಷಿನ್ ಇದಕ್ಕೆ ಹಾಕೊಂಡು ಔಷಧಿ ಕ್ಯಾನ್ಗೆ ಹಾಕೊಂಡು ಹೊಡಿತಾರೆ ಸರ್. ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಆದಷ್ಟು ನಾವು ಹಸಿರು ಸೊಪ್ಪು ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡಿದ್ರೆ ಒಳ್ಳೇದು ಸರ್. ನಾವು ಭೂಮಿನ ಆದಷ್ಟು ಫಲವತ್ತತೆ ಮಾಡಿದಾಗ ರೋಗಗಳು ಕಡಿಮೆ ಆಗುತ್ತೆ ಅಂತ. ಹೆಚ್ಚು ಆ ಕಡೆಗೆ ಗಮನ ಕೊಡ್ಬೇಕು ರೈತರು. ಮತ್ತೆ ಇದು 20 ವರ್ಷದ ತೋಟ ಅಲ್ಲ, ಗಿಡಗಳೆಲ್ಲ ದೊಡ್ಡವಾಗಿದಾವೆ. ಇದರಲ್ಲೆಲ್ಲ ಸಾಕಷ್ಟು ಅಂತರ ಬೆಳೆಗಳು ಬೆಳೀತಾರೆ. ಕೆಲವು ರೈತರು ಕಾಳುಮೆಣಸು, ಕಾಫಿ, ಏಲಕ್ಕಿ, ಕೋಕೋ, ಈ ತರ ಎಲ್ಲ ಸಾಂಬಾರ್ ಪದಾರ್ಥಗಳು ಅವೆಲ್ಲ. ನೀವೇನಾದ್ರೂ ಅಂತರ ಬೆಳೆಗಳು ಬೆಳೀತಾ ಇದ್ರೆ ಸರ್, ನಾವು ಬಾಳೆ ಹಾಕಿದ್ಮೇಲೆ ಬಾಳೆ ತೆಗೆದ್ಮೇಲೆ ಎಲೆ ಬಳ್ಳಿ ಹಾಕಿದ್ವಿ ಸರ್. ಅದೊಂದ್ ಸ್ವಲ್ಪ ಹಳ್ಳ ಅರಿಯೋ ಜಾಗ, ಆ ನೀರ್ ಬಂದ ತಕ್ಷಣ ಆ ಸೀತಕ್ಕೆ ಎಲೆ ಬಳ್ಳಿ ಹೋಯ್ತು ಸರ್. ಈಗೆಲ್ಲ ಒಂದ್ ಸ್ವಲ್ಪ ಬೋದ ಮಾಡ್ಕೊಂಡಿದೀವಿ, ಇನ್ಮೇಲೆ ಹಾಕ್ಬೇಕು ಸರ್. ಇನ್ಮೇಲೆ ಹಾಕ್ಬೇಕಂತ ಏನ್ ಬೆಳೆ ಹಾಕ್ಬೇಕಂತ ಇಟ್ಕೊಂಡು ಎಲೆ ಬಳ್ಳಿ ಹಾಕ್ಬೇಕು ಅಂತಿದ್ವಿ. ವಿಳ್ಯದೆಲೆ ಹಾಕ್ಬೇಕಂತ, ಒಂದ್ ಸ್ವಲ್ಪ ವಿಳ್ಯದೆಲೆ, ಒಂದ್ ಸ್ವಲ್ಪ ಕಾಳು ಮೆಣಸಿಂದ ಹಾಕೋಣ ಅಂತ ಇದೀವಿ. ಮತ್ತೆ ಈಗ ಅಡಿಕೆ ಎಲ್ಲ ಯಾವ ರೀತಿ ಇಳುವರಿ ಬರುತ್ತಮ್ಮ ನಿಮ್ ತೋಟದಲ್ಲಿ? ಒಂದ್ ಎಕರೆಗೆ 8 ಕ್ವಿಂಟಲ್ 10 ಕ್ವಿಂಟಲ್ವರೆಗೂ ಕೆಡವಿದೀವಿ ಸರ್. ಈಗ 2 ವರ್ಷ 6 ಕ್ವಿಂಟಲ್ 6.5 ಕ್ವಿಂಟಲ್ ಅಷ್ಟೇ ಆಗಿದೆ, 4 ಕ್ವಿಂಟಲ್ಗಟ್ಲೆ ಕಮ್ಮಿ ಆಗಿದೆ. ಯಾಕೆ ಇಳುವರಿ ಕಡಿಮೆ ಆಯ್ತು ಅನ್ಸುತ್ತೆ? ಅದೇ ಗುಳ್ಳು ಉದುರೋದ್ರಿಂದ, ಅಡಿಕೆದು ಹೋಗೋದ್ರಿಂದ, ನೀರಿಂದು ಕೊರತೆ ಆಗಿರೋದ್ರಿಂದ ಅಡಿಕೆ ಕಮ್ಮಿ ಆಯ್ತು, ಬಿಸಿಲು ಜಾಸ್ತಿ ಆಯ್ತು. ಈಗ ಅರಳು ಉದುರುತ್ತಲ್ಲ, ಇದನ್ನ ಏನ್ ಸಮಸ್ಯೆ ಅಂತ ಕೃಷಿ ವಿಜ್ಞಾನಿಗಳು, ತಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಅಥವಾ ಬೊಬ್ಬರ್ ಫಾರಂನಲ್ಲಿ ವಿಜ್ಞಾನಿಗಳಲ್ಲಿ ಇರ್ತಾರೆ, ಅವ್ರ ಗಮನಕ್ಕೆ ತಂದು ಅದ್ರ ಏನ್ ಸಲಹೆ ಸೂಚನೆಗಳು ಕೊಡ್ತಾರೆ, ಅದನ್ನೇನು ಅನುಸರಿಸಲ್ಲ? ಕೇಳಿದ್ವಿ ಸರ್ ಕೃಷಿ ಇದ್ರಲ್ಲೋ ಕೇಳಿದ್ವಿ, ಅವರು ಬಿಸಿಲು ಜಾಸ್ತಿ ಇರೋದ್ರಿಂದ ಈ ತರ ಆಗ್ತಿದೆ, ಒಂದ್ ಸ್ವಲ್ಪ ಗರೆಗಳು ಕಟ್ಟ್ರಿ, ಆ ಬಡ್ಡಿ ಗರೆ ಕಟ್ಟಿದ್ರೆ ಕೆಂಪು ಪಟ್ಟೆ ಬರೋದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಸರ್. ಸೈಡ್ ಅಲ್ಲಿ ಇರೋ ಬಿಸಿಲು ಬೀಳೋಕೆಲ್ಲ ನಾವು ಮಾಡಿದ್ವಿ, ಆದ್ರೂ ಅನುಕೂಲ ಆಯ್ತು ಸರ್ ಅದರಿಂದ. ಕೆಲವು ರೈತರೆಲ್ಲ ಬಿಸಿಲು ಜಾಸ್ತಿ ಅಂತ ಸುಣ್ಣ ಓಡಿಸ್ತಾರೆ ಅಡಿಕೆ ಸರ್, ಅದನ್ನ ಸಣ್ಣ ಗಿಡಗಳಿಗೆ ಹೊಡಿತಾರೆ, ದೊಡ್ಡಗಳಿಗೆ ಅಷ್ಟು ಕಡಿಮೆ ಸರ್ ಅದು ಕೊಡೆಯೋದು. ಮತ್ತೆ ಈ ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಸಿ ಮಾರಾಟ ಮಾಡ್ತೀರಾ, ಕೆಲವು ರೈತರೆಲ್ಲ ಕೇಳಿ ಕಾಂಟ್ರಾಕ್ಟ್ ಕೊಡ್ತಾರ, ಆ ತರ ಮಾಡ್ತೀರಾ? ಇಲ್ಲ ಸರ್, ನಾವು ಅಡಿಕೆ ಮಿಷಿನ್ ಊರಲ್ಲೇ ಎರಡಿರೋದ್ರಿಂದ ನಾವೇ ತಂದು ಸುಲಿಸ್ತೀವಿ, ಕೂಲರ್ನ ಕರ್ಕೊಂಡು ಹೋದಾಗ ಕೆಡಿಸ್ಕೊಂಬರ್ತೀವಿ, ಇಬ್ಬರನ್ನ ಕರ್ಕೊಂಡು ಹೋಗ್ತೀವಿ, ಕೆಡಿಸ್ಕೊಂಬಂದು ಮಿಷಿನ್ಗೆ ಹಾಕ್ಸೊಂಬರ್ತೀವಿ, ಆಮೇಲೆ ನಾವೇ ಬೇಸಿ ಒಣಾಕ್ತೀವಿ ಸರ್. ಬೇಸಿ ಒಣಾಕೋದ್ರಿಂದ ಗೊರಬ್ಲು ಗೋಟು ಅಂತದಿಂತ ಸಿಗೋದ್ರಿಂದ ಬೇರೆ ಅವರ್ಗಳಿಗೆ ಅನುಕೂಲ ಆಗುತ್ತೆ ಸರ್. ರಾಶಿ ಅಡಿಕೆ ಮಾತ್ರ ತುಂಬಕೋಸಿ ಬಿಡ್ತೀವಿ, ಈಗ ಗೋಟು ಇರೋದ್ರಿಂದ ನಮ್ಮ ಕೈಯಲ್ಲಿ ಏನಿಲ್ಲ ಅಂದಾಗ ಅದನ್ನ ಮಾರ್ಕೊಂತೀವಿ ಸರ್, ಅನುಕೂಲ ಆಗುತ್ತೆ. ಈಗ ಸಾಕಷ್ಟು ಜನ ರೈತರು ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಕೇಣಿ ಕೊಟ್ಬಿಡೋದು, ಕಾಂಟ್ರಾಕ್ಟ್ ಕೊಟ್ಬಿಡೋದು, ಇಲ್ಲ ಹಸಿಕಾಯಿನೇ 6,000 ರೂಪಾಯಿ 7,000 ರೂಪಾಯಿ ಕ್ವಿಂಟಲ್ ಹಂಗೆ ಮಾರಾಟ ಮಾಡೋದು, ಈ ತರ ಮಾಡ್ತಾರೆ. ನಿಮ್ಗೆಲ್ಲ ಕೂಲಿ ಕಾರ್ಮಿಕರು ಸಿಗ್ತಾರ? ಕೂಲಿ ಕಾರ್ಮಿಕರು ಸಿಗ್ತಾರೆ ಸರ್, ಕೇಣಿ ಕೊಡೋದ್ರಿಂದ ತಪ್ಪಾಗುತ್ತೆ ಸರ್. ಯಾಕಂದ್ರೆ ಅವರಿಗೆ ಯಾವಾಗ ಬಿಡುವಾಗುತ್ತೋ ಬಂದ್ ಕೇಳುತ್ತಾರೆ, ಗೋಟು ಜಾಸ್ತಿ ಆದ್ರೆ ಅಡಿಕೆ ಗಿಡಕ್ಕೆ ತೊಂದರೆ ಆಗುತ್ತೆ, ನಮಗೆ ಮುಂದಿನ ಬೆಳೆ ಕಡಿಮೆ ಆಗುತ್ತೆ ಗೋಟ್ ಆಗೋದ್ರಿಂದ. ನಾವೇ ನಮ್ ಸ್ವಂತಕ್ ಮಾಡ್ಕೊಂತೀವಿ ಅಂದ್ರೆ ಆ ಟೈಮ್ ಸರಿಯಾಗಿ ಅದ ನೋಡ್ಕೊಂಡು ಕೆಡುತ್ತೀವಿ ಸರ್, ಹಂಗಾಗಿ ನಾವು ಮಾಡೋದೇ ಅನುಕೂಲ ಸರ್. ಅಂದ್ರೆ ಈ ಕೇಣಿ ಕಾಂಟ್ರಾಕ್ಟ್ ಕೊಟ್ರೆ ಮಧ್ಯವರ್ತಿಗಳಿಗೆ ಲಾಭ ಅಂತ? ಸರ್, ಮಧ್ಯವರ್ತಿಗಳಿಗೆ ಲಾಭ, ತೂಕ ಮಾಡ್ಬೇಕಾದ್ರೆ 2 ಕೆಜಿ ತೆಗಿತಾರೆ, ಅದ್ರಲ್ಲಿ ಕಸ ಎಲ್ಲ ಅಂತ ತೆಗಿತಾರೆ. ಆಮೇಲೆ ಅವರಿಗೆ ಟೈಮ್ ಒಂದುವರೆ ತಿಂಗಳಿಗೆ ಬಂದು ಕೆಡುತ್ತಾರೆ, ನಾವು ತಿಂಗಳ ಮೇಲೆ 10 ದಿವಸಕ್ಕೆ ಕೆಡವಿದ್ರೆ ನಮ್ಮ ಅಡಿಕೆ ಚೆನ್ನಾಗಿ ಇಳುವರಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಯಾರು ಲಾಭ ಇಲ್ದಲ್ಲ ಯಾರು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ಹಂಗಾಗ್ಬಿಟ್ಟು ನಾವೆಲ್ಲ ಕಷ್ಟಪಟ್ಟು ಬೆಳೆದು ಅವ್ರಿಗೆ ಯಾಕೆ ಲಾಭ ಕೊಡ್ಬೇಕು? ಒಂದ್ ಎರಡು ದಿನ ನಾವು ಈ ಕಟಾವಿನ ಸಂದರ್ಭದಲ್ಲಿ ಕಷ್ಟಪಟ್ಬಿಟ್ರೆ ಲಾಭ ನಮ್ಗೆ ಬರುತ್ತೆ. ಒಂದ್ ವಾರ ಕಷ್ಟಪಟ್ರೆ ನಮ್ಮ ಅಡಿಕೆ ಚೀಲ ನಾವು ಒಳಗಿಟ್ಕೋಬಹುದು ಸರ್. ಹೌದು, ಬೇರೆಯವ್ರಿಗೆ ಕೊಟ್ರೆ ಅವ್ರು ಕೂಡ ಅವ್ರಿಗೂ ಕಾಯ್ಬೇಕು, ಆಮೇಲೆ ಸೆಕೆಂಡ್ ಎಲ್ಲ ಮಿಕ್ಸ್ ಮಾಡ್ಕೊಡ್ತಾರೆ, ನಾವು ಹೋಗಿ ವ್ಯಾಪಾರಕ್ಕೆ ಹೋಗಿ ವಾಪಸ್ ತರ್ಬೇಕಾಗುತ್ತೆ, ಅದೆಲ್ಲ ತಪ್ಪು ಅನ್ಸುತ್ತೆ ಸರ್. ಆದಷ್ಟು ನಾವು ಕಷ್ಟಪಟ್ರೆ ನಮ್ಮ ಬೆಳೆಗಳು ನಾವು ತಕೋಬಹುದು ಸರ್. ಈಗೆಲ್ಲ ನೀವೇ ಬೇಸಿ ಮಾರಾಟ ಮಾಡ್ತೀವಿ ಅಂತಂದ್ರಲ್ಲ, ಈ ಕಾಯಿ ಕಟಾವಾದ್ಮೇಲೆ ನಿಮ್ಮೂರಲ್ಲೇ ಮಿಷಿನ್ ಆಗಿರೋದ್ರಿಂದ ಮಿಷಿನ್ ಅಲ್ಲೇ ಸುಲಿಸ್ಬಿಡ್ತಾರೆ? ಹಾ ಸರ್, ಮಿಷಿನ್ ಅಲ್ಲೇ ಸುಲಿಸ್ತೀವಿ, ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಡ್ತಾರೆ. ಕ್ಲೀನ್ ಮಾಡ್ಕೊಟ್ಟೋದ್ರಿಂದ ನಮ್ಗೇನ್ ತೊಂದರೆ ಆಗಲ್ಲ ಸರ್, ಬಂದ್ ಬೇಸ್ ಹಾಕ್ಬಿಡ್ತೀವಿ. ಈಗ ಕೆಲವು ರೈತರು ಕೈಯಲ್ಲಿ ಸುಲಿಸ್ತಾರೆ, ಈಗ ಇತ್ತೀಚೆಗೆಲ್ಲ ಮಿಷಿನ್ ಬಂದಿರೋದಂತ ಮಿಷಿನ್ ಅಲ್ಲಿ ಸುಲಿಸ್ತಾರೆ. ಮಿಷಿನ್ ಅಲ್ಲಿ ಸುಲಿಸಿದ್ದು ಗುಣಮಟ್ಟ ಚೆನ್ನಾಗಿರುತ್ತೆ? ಕೆಲವರು ಎಲ್ಲ ಸ್ವಲ್ಪ ಅದಕ್ಕೆಲ್ಲ ಗಾಯ ಆಗೋದ್ರಿಂದ ಸ್ವಲ್ಪ ಗುಣಮಟ್ಟ ಕಡಿಮೆ ಆಗುತ್ತೆ, ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಅಂತಾರೆ? ಇಲ್ಲ ಸರ್, ಗುಣಮಟ್ಟ ಕಮ್ಮಿ ಆಗುತ್ತೆ, ಒಂದ್ ಸ್ವಲ್ಪ ನಿಬ್ಬಾರುತ್ತೆ. ಕೈಯಲ್ಲಿ ಸುಲಿಸಿದ್ದು ಚೆನ್ನಾಗಿರುತ್ತೆ ಸರ್ ಅಡಿಕೆ, ಆದ್ರೆ ಆ ಟೈಮಿಗೆ ಬಂದ್ ಸುಲ್ ಕೊಡೋರು ಅವರು ಕಷ್ಟ ಆಗುತ್ತೆ, ಒಂದ್ ಸ್ವಲ್ಪ ಹೋದ್ರೂ ಪರವಾಗಿಲ್ಲ ಅಂತ ಮಿಷಿನ್ಗೆ ಹಾಕ್ತಿವಿ ಸರ್. ಮಿಷಿನ್ಗೆ ಹಾಕ್ತಾರೆ, ಕೈಯಲ್ಲಿ ಸುಲಿಸೋದು ಉತ್ತಮ ಸರ್. ಬೇಸದೆಲ್ಲ ಹೆಂಗೆ, ಎಷ್ಟೊತ್ತು ಬೇಸ್ಬೇಕಾಗುತ್ತೆ, ಅದಕ್ಕೆಲ್ಲ ಕಲರು ಅದೆಲ್ಲ ಕೊಡ್ಬೇಕಾಗುತ್ತೆ? ಕಲರು ಅಂದ್ರೆ ನಾವು ಬೇರೆ ಬಣ್ಣ ಹಾಕಲ್ಲ ಸರ್, ಅಡಿಕೆ ಎಲೆ ಸುಣ್ಣ ಒಂದ್ ಸ್ವಲ್ಪ ಬೆಲ್ಲ ಎಣ್ಣೆ ಹಾಕಿ ಬೇಯಿಸ್ತೀವಿ ಸರ್. ಫಸ್ಟ್ ಗೆ ಒಂದ್ಸಲ ಹಾಲ್ ಮಾಡ್ಕೊಂಡ್ರೆ ಲಾಸ್ಟ್ ವರ್ಗೂ ಆಗುತ್ತೆ, ಲಾಸ್ಟ್ ಗೆ ಹಾಲ್ ತೆಗ್ದಿಡ್ಬೇಕಾರೆ ಒಂದ್ ಸ್ವಲ್ಪ ಕುದಿಸಿ ತೆಗ್ದಿಟ್ರೆ ನೆಕ್ಸ್ಟ್ ವರ್ಷನೂ ಬರುತ್ತೆ ಸರ್. ಬರುತ್ತೆ, ಬರುತ್ತೆ. ಕೆಲವರೆಲ್ಲ ರಾಸಾಯನಿಕ ಹಾಕ್ತಾರೆ, ಆತರ ಮಾಡಬಾರ್ದು? ಇಲ್ಲ ಸರ್, ನಾವು ಅದೆಲ್ಲ ಹಾಕಲ್ಲ, ಯಾಕಂದ್ರೆ ಎಲ್ಲರೂ ಬೇರೆ ಕೆಲ್ಸಗಳಿಗೆ ಉಪಯೋಗಿಸ್ತಾರೆ ಅಂತ ಇಲ್ಲ, ನಾವು ತಿಂತೀವಿ ಸರ್ ಅದನ್ನ, ಅಡಿಕೆಲೆ ತಿಂತೀವಿ, ನಮ್ಮ ಆರೋಗ್ಯಕ್ಕೂ ಒಳ್ಳೇದಾಗ್ಬೇಕಲ್ಲ. ಹೌದು, ಈ ತರ ಎಲ್ಲೆ ಸುಣ್ಣ ಈ ತರ ಎಲ್ಲ ಹಾಕೋದ್ರಿಂದ ಕಲರ್ ಬರುತ್ತಾ? ಹ್ಮ್ ಸರ್, ಬರುತ್ತೆ ಬರುತ್ತೆ. ಒಂದ್ ಸ್ವಲ್ಪ ಒಂದ್ 1/2 ಕೆಜಿ ಬೆಲ್ಲ, ಒಂದ್ ಅರ್ಧ ಲೀಟರ್ ಎಣ್ಣೆ, ಒಂದ್ ಸ್ವಲ್ಪ ಅಡಿಕೆ ಎಲೆ, ಸುಣ್ಣ ಹಾಕಿದ್ರೆ ಕಲರ್ ಬರುತ್ತೆ ಸರ್. ಫಸ್ಟ್ ಗೆ ಎಳೆದು ಇರುತ್ತಲ್ಲ ಸರ್, ಅದರಿಂದ ಹಾಲಾಗುತ್ತೆ. ಎಷ್ಟು ಗಂಟೆ ಬೇಯಿಸಬೇಕು, ಎಷ್ಟು ಗಂಟೆ ಎಲ್ಲ ಒಣಗಿಸಬೇಕಾಗುತ್ತೆ? 5 ದಿವಸ ಒಣಗಿಸ್ತೀವಿ ಸರ್. ಕ್ಲೀನ್ ಆಗಿ ಬಿಸಿಲಿತ್ತು ಅಂದ್ರೆ 5 ದಿವಸ ಒಣಗಿಸಿದ್ರೆ ನೀನು ವರ್ಷದವರೆಗೂ ಇಟ್ಟರು ಅಡಿಕೆ ಹುಳ ಆಗಲ್ಲ ಸರ್. ಈಗ ಅರ್ಧ ಬರ್ಧ ಬೇಯಿಸಿರ್ತೀವಿ, ಒಂದ್ ಸ್ವಲ್ಪ ಇನ್ನು ಹಸಿದಿದ್ದಂಕಲೆ ತೂಕ ಜಾಸ್ತಿ ಬರುತ್ತೆ ಅಂತಂದು ತೆಗ್ದಿಡೋದು, ಅದೆಲ್ಲ ಮಾಡಿದ್ರೆ ಅಡಿಕೆ ಹಾಳಾಗುತ್ತೆ. ಹಾಳಾಗುತ್ತೆ. ಮತ್ತೆ ಈ ಅಡಿಕೆನ ಎಲ್ಲಿ ಮಾರಾಟ ಮಾಡ್ತಾರಮ್ಮ? ಸರ್, ನಾವು ಒಳತ್ಕೆರೆ ಚನ್ನಗಿರಿ ತುಮಕೋಸ್ ಹೆಡ್ ಆಫೀಸು ಒಳತ್ಕೆರೆಯಲ್ಲಿ ಇದೆ ಇದು ಆಫೀಸು, ಅದರಲ್ಲೇ ಮಾರ್ತೀವಿ ಸರ್. ಶೇರ್ ಮಾಡಿಸಿದೀವಿ, ಅದರಲ್ಲೇ ಮಾರ್ತೀವಿ ಸರ್. ಮಾರಾಟಕ್ಕೆ ತಗೊಂಡೋಗ್ಬೇಕಾದ್ರೆ ಏನಾದ್ರೂ ಗ್ರೇಡ್ ಮಾಡ್ತೀರಾ, ರಾಶಿ ಮಿಳ್ಳೆ ಈ ತರ? ಹಾ ಸರ್, ರಾಶಿ ಬೇರೆ ಮಾಡ್ತೀವಿ, ಮಿಳ್ಳೆ ಬೇರೆ ಮಾಡ್ತೀವಿ, ಧೂಳು ಬೇರೆ ಮಾಡ್ತೀವಿ, ಗೋಟ್ ಬೇರೆ ಮಾಡ್ತೀವಿ, ಅದ್ರಲ್ಲಿ ಸೆಕೆಂಡು ಬೇರೆ ಮಾಡ್ತೀವಿ ಸರ್. ಅದರಲ್ಲಿ ರಾಶಿ ಮಾತ್ರ ತುಮಕೋಸಿ ಬಿಡ್ತೀವಿ ಸರ್. ಹೌದಾ? ಉಳಿದದ್ದೆಲ್ಲ? ಉಳಿದೆಲ್ಲ ಕೈ ವ್ಯಾಪಾರ ಬರ್ತಾರೆ ಸರ್, ಊರಲ್ಲೇ. ಊರಲ್ಲೇ ಬರ್ತಾರೆ? ಊರಲ್ಲೇ ಬರ್ತಾರೆ. ನೀವೆಲ್ಲ ಈ APMC ಮಾರ್ಕೆಟ್ ಅಲ್ಲೇ ಮಾರಾಟ ಮಾಡೋದಾ ಈ ರಾಶಿ ಅಡಿಕೆನೆಲ್ಲ? ಇಲ್ಲಿ ವ್ಯಾಪಾರಸ್ಥರು ಬಂದವರಿಗೆ ಕೊಡೋದಿಲ್ಲ? ಇಲ್ಲ ಸರ್, APMCಗೆ ಬಿಡ್ತೀವಿ. ನಮಗೆ ಸಾಲ ಸೌಲಭ್ಯನೂ ಸಿಗುತ್ತೆ, ಕಡಿಮೆ ಬಡ್ಡಿ ದರ. ವರ್ಷಕ್ಕೊಂದ್ಸಲ 10 ತಿಂಗಳಿಗೆ ಡಿಸೆಂಬರ್ಗೆ ಕಟ್ಟಿದ್ರೆ ಮತ್ ನಮಗೆ ಯಥ ಪ್ರಕಾರ ವರ್ಷ ನಾವು ಅಡಿಕೆ ಬಿಟ್ಟಂಗ್ ನಮಗೆ ವ್ಯಾಪಾರ ಸಾಲ ಸಿಗುತ್ತೆ ಸರ್. ಈಗೆಲ್ಲ ಅಡಿಕೆ ಏನ್ ರೇಟ್ ಇದೆಯಮ್ಮ? ಈಗ 60,000 58,000, ಈಗ 2 ವರ್ಷದಿಂದ 1,000-2,000 ಕಮ್ಮಿ ಆಗಿದೆ ಸರ್. ನಾವು ಮಾರ್ಬೇಕಾದ್ರೆ ಡಿಸೆಂಬರ್ ಅಲ್ಲಿ ಮಾರ್ಬೇಕಾದ್ರೆ 48,000 ಚಿಲ್ಲರೆ ಸಿಕ್ಕಿತ್ತು. ಆಮೇಲೆ ಇಲ್ಲಿವರೆಗೂ ಇಟ್ಟಿದ್ದಾರೆ, ಹಣ ಇದ್ದರೆ ಇಡ್ತಾರೆ. ನಮ್ ಕಷ್ಟಕಾಲ ಇರೋದ್ರಿಂದ ನಾವು ಮಾರಿದ್ವಿ ಸರ್. ನೀವೇ ಸ್ಟಾಕ್ ಮಾಡಲಿಲ್ಲ? ಸ್ಟಾಕ್ ಮಾಡಲಿಲ್ಲ ಸರ್. ಗೋಟ್ ಇದೆ, ಅದ್ರಲ್ಲಿ ಒಂದ್ ಸ್ವಲ್ಪ ಸೆಕೆಂಡ್ ಬಿಡಿಸ್ಕೊಳ್ಳೋಣ ಅಂತ ಹಂಗೆ ಇಟ್ಟಿದ್ವಿ ಸರ್. ಈ ತರ 48,000 ಸಿಕ್ಕಿ ಅನುಕೂಲ ಅಂತೀರಾ? ಪರವಾಗಿಲ್ಲ ಸರ್, ಅಷ್ಟೊಂದು ಏನ್ ಅನ್ಸಲ್ಲ. ಅವಾಗೆಲ್ಲ 8,000-10,000 ಮಾರ್ತಿದ್ರು, ಈಗ ನಾವೇ ಪುಣ್ಯವಂತರು ಅನ್ಕೋಬೇಕು ಸರ್. ಒಂದ್ ವರ್ಷಕ್ಕೆಲ್ಲ ಈ ತೋಟ ನಿರ್ವಹಣೆ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬರುತ್ತಮ್ಮ? ಸರ್, ನಮ್ದು ಒಂದ್ 55,000-60,000 ಬರುತ್ತೆ ಸರ್, ಗೊಬ್ಬರ ಅದೆಲ್ಲ. ಅಂದ್ರೆ ನಮ್ದೇ ಗೊಬ್ಬರ ಆಗಿರೋದ್ರಿಂದ ಅಷ್ಟು ಕಡಿಮೆ ಬರುತ್ತೆ. ಇನ್ನು ಜಾಸ್ತಿ ಬರ್ಬೋದು ಸರ್, ಗೊಬ್ಬರ ಎಲ್ಲ ಕೊಂಡ್ಕೋಬೇಕು. ತೋಟದಲ್ಲೆಲ್ಲ ನೀವು ನಿಮ್ ಮಗನೇ ಕೆಲಸ ಮಾಡೋದ್ರಿಂದ ಸ್ವಲ್ಪ ಖರ್ಚು ಕಡಿಮೆ ಬರುತ್ತೆ. ಮತ್ತೆ ಗೊಬ್ಬರ ಎಲ್ಲ ನಿಮ್ಮ ಎಮ್ಮಗಳೇ ಇರೋದ್ರಿಂದ ನಿಮ್ ಜಮೀನಿಗೆ ನೀವೇ ಗೊಬ್ಬರ ಉತ್ಪಾದನೆ ಮಾಡ್ಕೊಳೋದ್ರಿಂದ ಕಡಿಮೆ ಆಗುತ್ತೆ ಅಂತ. ಎಲ್ಲ ಮಾರಾಟ ಮಾಡಿದ್ರೆ ಒಂದ್ ವರ್ಷಕ್ಕೆ ಎಷ್ಟು ಬರುತ್ತಮ್ಮ ಆದಾಯ? ಈ ಖರ್ಚೆಲ್ಲ ತೆಗೆದು ಖರ್ಚೆಲ್ಲ ತೆಗೆದು 3,50,000 3,80,000 ಸಿಗುತ್ತೆ. ಸಿಗುತ್ತೆ ಸಿಗುತ್ತೆ, ಸಾಕಾಗುತ್ತಲ್ಲ ಜೀವನಕ್ಕೆ? ತೊಂದರೆ ಇಲ್ಲ? ಇಲ್ಲ ಸರ್, ಜೀವನಕ್ಕೆ ಏನ್ ತೊಂದರೆ ಇಲ್ಲ. ತೊಂದರೆ ಇಲ್ಲ ಸರ್. 1.5 ಎಕರೆ ಮೊದ್ಲು ತೋಟ ಇದ್ದು ಮತ್ತೆ 2 ಎಕರೆ ನಾಟಿ ಮಾಡಿದ್ರಲ್ಲ, ಅದರಲ್ಲಿ ಅಂತರ ಬೆಳೆ ಏನಾದ್ರೂ ಬೆಳೀತಾ ಇದ್ರ? ಇದನ್ನ ಹಾಕಿದೀವಿ ಸರ್, ಒಂದ್ ಸ್ವಲ್ಪ ಬಾಳೆ ಹಾಕಿದೀವಿ, ಈ ಕಡೆ ಒಂದ್ ಸ್ವಲ್ಪ ಮನೆಗೆ ತರಕಾರಿ ಬೆಳ್ಕಂತೀವಿ ಸರ್. ಈಗ ಕೊಂಡ್ಕೊಳಕ್ ಆಗಲ್ಲ ಅಂತ ಮನೆಗೆ ಒಂದ್ ಸ್ವಲ್ಪ ತರಕಾರಿ ಹಾಕಂತೀವಿ. ಅಡಿಕೆ ಸಸಿ ಎಲ್ಲ ಹೊರಗಡೆಯಿಂದ ತಗೊಂಡ್ರೆ ನೀವೇ ಉತ್ಪಾದನೆ? ಇಲ್ಲ ಸರ್, ನಾವೇ ಗೋಟು ತಗಂತೀವಿ ಹಳೆ ಮರದಾಗಿಲ್ಲಿ ಇರೋವ. ಒಂದ್ 2-3 ತಿಂಗಳು ಚೀಲ ಕಟ್ಟಿರ್ತೀವಿ, ಮೊಳಕೆ ಆದ್ಮೇಲೆ ಪಾಕೆಟ್ ಮಾಡಿ ಇಟ್ಕೊಂಡು ನೆರಳಲ್ಲಿ ಇದ್ ಮಾಡ್ಕಂತೀವಿ ಸರ್. ನೀವೇ ಬೆಳೆಸ್ಕೊಂತೀವಿ? ನಾವೇ ಬೆಳೆಸ್ಕೊಂತೀವಿ. ಈಗ ಕೆಲವು ರೈತರು ಹೊರಗಡೆಯಿಂದ ಎಲ್ಲ ನರ್ಸರಿಯೋ ಯಾರೋ ಬೆಳೆದಂತ ರೈತರಿಂದ ತಗೊಂಡ್ಬರ್ತಾರೆ, ಆ ತರ ತರದಂತ ಏನ್ ಅನನುಕೂಲ ಅಂತೀರ? ಅನನುಕೂಲ ಅಂದ್ರೆ ಬೇರೆ ಕಡೆಯಿಂದ ತರೋದು ಗೋಟ್ಗಳು ಯಾವ ಬೀಳ್ತಾವ ಅಂತಂದ ಹಾಕ್ತಾರೆ, ಅದರಿಂದ 5 ವರ್ಷ 7 ವರ್ಷ ಬೇಡ 10 ವರ್ಷ ಅನ್ನೋದಕ್ಕೆ ಅಡಿಕೆ ಗಿಡ ಒಣಗೋಗ್ತವೆ. ಅವಾಗ ಅಲ್ಲಿಂದ ಅಲ್ಲಿವರೆಗೂ ಸಾಕಿರೋದು ಬಹಳ ಮುಂದೆ ರೈತನಿಗೆ ಹೊಟ್ಟೆ ಉರಿಯುತ್ತೆ ಸರ್. ಎಂತವನ್ ಕೊಟ್ನಪ್ಪ ಅಂತ ಅನ್ಕಂತೀವಿ, ನಮ್ಮ ಮನೆ ಬರೋಣ ಅನ್ಕಂತೀವಿ, ಬಹಳ ಬೈಕಂತೀವಿ ಸರ್. ಹೌದು, ಹಂಗಾಗ್ಬಿಟ್ಟು ನಾವೇನೆ ಒಳ್ಳೆ ಹಳೆ ಮರದಿಂದ ಗೋಟು ತಗೊಂಬಂದ್ಬಿಟ್ಟು ನಾವೇ ಸಸಿ ಉತ್ಪಾದನೆ ಮಾಡಿ ನಾಟಿ ಮಾಡೋದ್ರಿಂದ ನಮಗೆ ಗ್ಯಾರಂಟಿ ಇರುತ್ತೆ, ನಂಬಿಕೆ ಇರುತ್ತೆ. ನಂಬಿಕೆ ಇರುತ್ತೆ ಸರ್. ಆತರ ಮಾಡೋದೇ ಅನುಕೂಲ ಅಂತ? ಆತರ ನಾವು ಗೋಟ್ ಹಾಕಿ ಮಾಡೋದೇ ಅನುಕೂಲ ಸರ್. ಈಗ ಬಾಳೆ ಎಲ್ಲ ಅಲ್ಲಿ ಫಸಲು ಬರ್ತಾ ಇದೆಯಮ್ಮ? ಬಾಳೆ ಈಗ ಹಾಕಿದೀವಿ ಸರ್, ಈಗೊಂದ 4-5 ತಿಂಗಳಾಯ್ತು. ಮೊದ್ಲು ದೊಡ್ಡ ಗಿಡದಲ್ಲಿ ಹಾಕಿದ್ದು ಬಂತು ಸರ್, 15-25 ಕೆಜಿ ತಕ ಬಂತು. ಪರವಾಗಿಲ್ಲ ಸರ್, ಅದು ನಮ್ಮನ್ನ ಬಂಗನೆಲ್ಲ ತೇಲಿಸ್ತು ಅನಿಸ್ತು ಸರ್. ಈಗ ಸಣ್ಣ ಗಿಡದಲ್ಲಿ ಹಾಕಿ 4-5 ತಿಂಗಳಾಯ್ತಾ? 4-5 ತಿಂಗಳಾಯ್ತು. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಅದಕ್ಕೂ ಒಂದ್ ಸ್ವಲ್ಪ ರೋಗ ಬರ್ತವೆ, ಔಷಧಿ ಹೊಡಿಸ್ಬೇಕು ಸರ್. ಮತ್ತೆ ತರಕಾರಿ ಅಂದ್ರೆ ಮನೆಗೆ ಮಾತ್ರ ಬೆಳ್ಕೊಂಡು? ಮನೆಗೆ ಮಾತ್ರ ಸರ್, ಹೊರಗಡೆ ಮಾರಕ್ಕೆ ಆಗಲ್ಲ ಸರ್ ನಮ್ ಕೈಲಿ ಅಂತ. ಅಲ್ಲೇ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ಬಿಟ್ಟು ಮನೆ ಹತ್ರ ಇಟ್ಕೊಂಡ್ರೆ ಖರ್ಚಾಗಲ್ಲ ಅಂತೀರಾ? ಖರ್ಚಾಗ್ಬಹುದು ಸರ್, ಅದು ಮಾಡಕ್ಕೆ ಏನು ನೋಡೋಣ ಸರ್, ಮುಂದೆ ಮಾಡ್ಬೇಕು ಅಂತ ಇದೀವಿ, ಮಾಡ್ತೀವಿ. ಇದ್ರ ಜೊತೆ ಮತ್ತೆ ಬೇರೆ ಏನಾದ್ರು ಉಪಕಸಬಗಳು ಅಳವಡಿಸ್ಕೊಂಡಿದ್ದೀರಾ? ಬೇರೆ ಮಾಡ್ಬೇಕು ಅಂತ ಇದೀವಿ ಸರ್, ಟೈಮು ಆದಂಗ್ ನೋಡ್ಕಂತೀವಿ ಸರ್. ಏನಾರ ಸಂಘಗಳು ಮಾಡ್ತೀವಿ, ಅವೆಲ್ಲ ಮಾಡ್ತಿರ್ತೀವಿ ಸರ್. ಮತ್ತೆ ಎಮ್ಮೆಗಳು ಸಾಕಾಣಿಕೆ ಮಾಡಿದೀವಿ ಅಂತಂದ್ರೆ ಎಷ್ಟು? 4 ಎಮ್ಮೆ ಸಾಕಾಣಿಕೆ ಸರ್? 4 ಎಮ್ಮೆ ಮಾಡಿದೀವಿ. ಬೆಳಗ್ಗೆಯಿಂದ ಕೆಲಸ ಮಾಡ್ಕಂತೀವಿ, ನಾವ್ 3 ಗಂಟೆಯಿಂದ ಎಮ್ಮೆ ಹೊಡ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಮೇವು ತರ್ತೀವಿ ಸರ್, ಸೆಪ್ಪೆ ಅದು ತಗೊಂಬರ್ತೀವಿ. ತೋಟದಲ್ಲಿ ಸೆಪ್ಪೆ ಹಾಕೊಂಡಿವಿ, ಮಗ ಹೋಗ್ತಾ ಇರ್ತಾನೆ, ಅದನ್ನೆಲ್ಲ ಹಾಲು ಕರಿಯೋದು ಅದೆಲ್ಲ ನನ್ನ ಮಗನೇ ಮಾಡ್ತಾನೆ. ಅದು ಎಮ್ಮೆದೇನು ನನಗೆ ಕೆಲಸ ಹಚ್ಚಲ್ಲ ಸರ್ ನನ್ನ ಮಗ. ಅವನೇ ಮಾಡ್ತಿದ್ದಾನೆ. ಆ ಕರುಗಳು ಒಂಚೂರು ಸ್ನಾನ ಮಾಡಿಸೋದು ಅದು ಮಾತ್ರ ಮಾಡ್ತೀವಿ ಸರ್. ಮಗನೇನು ವಿದ್ಯಾಭ್ಯಾಸ ಕಳಿಸಿಲ್ವಾ? ವಿದ್ಯಾಭ್ಯಾಸ ಪಿ ಯು ಸಿ ಮುಗೀತು ಸರ್. ಅಷ್ಟೊತ್ತಿಗೆ ಅವ್ರ ಅಪ್ಪಾಜಿ ತೀರ್ಕೊಂಡಾಗ ಅಣ್ಣ ತಮ್ಮಗಳ ನಡುವೆ ಒಂದ್ ಸ್ವಲ್ಪ ಸರಿ ಇರಲಿಲ್ಲ ಸರ್. ತೋಟಗಳು ರಾತ್ರಿ ಹೊತ್ತು ನೀರ್ ಬಿಡಕ್ ಆಗ್ಲಿಲ್ಲ, ಹಂಗಾಗಿ ಪಿ ಯು ಸಿಗೆ ಬಿಡಿಸಿದ್ವಿ ಸರ್. ಮಗನ್ ಓದಿಸಿದ್ರೆ ಚೆನ್ನಾಗಿತ್ತು ಅನ್ಸುತ್ತ? ಓದಿಸ್ಬೇಕು ಅಂತ ಇತ್ತು ಸರ್. ಮನೇಲಿ ಒಬ್ರೆ ಇರೋದ್ ಕಷ್ಟ, ಹೊರಗಡೆ ಬಿಡ್ಬೇಕು ಮಕ್ಕಳನ್ನ, ಮನೆಯಲ್ಲಿ ಒಬ್ರೆ ನೋಡ್ಕೊಳಕ್ ಆಗಲ್ಲ ಸರ್. ಅಲ್ಲಿ ಎಷ್ಟು ವರ್ಷದಿಂದ ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದ್ರ ಸರ್? ಈಗ 15 ವರ್ಷದಿಂದನೂ ಸಾಕ್ತಿದ್ದೀವಿ. 15 ವರ್ಷದಿಂದನೂ ಎಮ್ಮೆ ಸಾಕಾಣಿಕೆ ಮಾಡೋದ್ರಿಂದ ಏನ್ ಅನುಕೂಲ ಅಂತ ಸರ್? ಮನೆಯಲ್ಲೇ ತೃಪ್ತಿಯಾಗಿ ಹಾಲು ಮೊಸರು ತಿಂತೀವಿ, ಬೇರೆಯವ್ರಿಗೂ ಕೊಡ್ತೀವಿ, ಆಮೇಲೆ ತುಪ್ಪ ಬೆಣ್ಣೆ ಮಾರ್ತೀವಿ ಸರ್. ಬೆಣ್ಣೆ ಮಾರ್ತೀವಿ ಸರ್. ಹಾಲು ಮಾರಾಟ ಮಾಡ್ತೀರಾ? ಹಾಲು ಮನೆಯಲ್ಲೇ ಕೊಡ್ತೀವಿ ಸರ್, ಡೈರಿಗೆ ಹಾಕಲ್ಲ. ಬೆಣ್ಣೆ ಮಾರೋದ್ರಿಂದ ಅನುಕೂಲ ಸರ್. ಅನುಕೂಲ, ಮನೆ ಮಜ್ಜಿಗೆನೂ ಆಗ್ತವೆ, ಎಮ್ಮೆಗಳಿಗೆ ಮೊಸರನೂ ಆಗುತ್ತೆ, ಹಂಗಾಗಿ ಬೆಣ್ಣೆ ಕೊಡ್ತೀವಿ. ಪ್ರತಿ ವಾರ ಪ್ರತಿ ತಿಂಗಳು ಎಷ್ಟು ಸಿಗುತ್ತೆ ಬೆಣ್ಣೆ? ಬೆಣ್ಣೆ ವಾರ 1 ಕೆಜಿ 1.5 ಕೆಜಿ ಕೊಡ್ತೀನಿ ಸರ್. ಹಂಗಾಗಿ ಪರವಾಗಿಲ್ಲ ಸರ್, ಮಂತೆನದ್ದು ಪೂರ್ತಿ ಹೋಗುತ್ತೆ ಸರ್. ಹೆಂಗ್ 1 ಕೆಜಿ ಬೆಣ್ಣೆ? 500, 550, 600 ರೂಪಾಯಿ ಕೆಜಿ ಬೆಣ್ಣೆ ಸರ್. ಖರ್ಚಾಗುತ್ತಾ? ಖರ್ಚಾಗುತ್ತೆ ಸರ್, ಮನೆಯಲ್ಲೇ ಬಂದು ತಗೊಂಡೋಗ್ತಾರೆ. ಮತ್ತೆ ಬೆಣ್ಣೆ ಮಾರಾಟ ಮಾಡೋದ್ರ ಜೊತೆಗೆ ಗೊಬ್ಬರ ಸಿಗುತ್ತೆ ಜಮೀನಿಗೆ ಮುಖ್ಯವಾಗಿ. ಗೊಬ್ಬರ ಅನುಕೂಲ ಆಗುತ್ತೆ. ನಾವು ಹೊರಗಡೆಯಿಂದ ಕೊಂಡ್ಕೋಬೇಕಂದ್ರೆ 6-7 ಸಾವಿರ ರೂಪಾಯಿ ಲೋಡ್. ಹೊರಗಡೆಯಿಂದ ಕೊಂಡ್ಕೋಬೇಕು ಅಂದ್ರೆ ಜಾಸ್ತಿ ಮಣ್ಣು ಯೂಸ್ ಮಾಡಿರ್ತಾರೆ ಸರ್. ಗೊಬ್ಬರಕ್ಕೆ 7,000, ಮಣ್ಣಿಗೆ 2,000, ಹಂಗಾಗಿ ತೋಟ ಕೊಡಿಸ್ಬೇಕು ಅಂದ್ರೆ 2,000 ಸರ್. 2,000 ಮತ್ತೆ ಅದನ್ನ ಜಮೀನಿಗೆ ಗಿಡಗಳಿಗೆ ಗೊತ್ತಾಕ್ಸ್ಬೇಕಂದ್ರೆ ಮತ್ತೆ ಖರ್ಚು 1.5 ಸಾವಿರ ಕೇಳ್ತಾರೆ ಸರ್. ಹೌದು, ಇಬ್ಬರೇ ನಾವು ಗೊಬ್ಬರನೇ ಹಾಕಿದ್ರು ಅನುಕೂಲ ಆಗುತ್ತಲ್ಲ ಸರ್. ಹೌದು, ನಾವು ಮನೆ ಗೊಬ್ಬರ ಇರೋದಂತ ಅದ್ರಲ್ಲಿ ಮಣ್ಣು ಏನು ಮಿಕ್ಸ್ ಇರಲ್ಲ, ಒಳ್ಳೆ ಗುಣಮಟ್ಟವಾಗಿರುತ್ತೆ, ಚೆನ್ನಾಗಿರುತ್ತೆ, ಎರೆಹುಳು ಜಾಸ್ತಿ ಇರ್ತವೆ. ಆಮೇಲೆ ಗೋತ ಒಯ್ದದ್ದು ಅದನ್ನು ಅದಕ್ಕೆ ಹಾಕಿರ್ತೀವಲ್ಲ ಸರ್, ಎರೆಹುಳು ಚೆನ್ನಾಗಿರುತ್ತೆ. ಈಗ ಎಮ್ಮೆ ಸಾಕಾಣಿಕೆ ಮಾಡೋದಕ್ಕಿಂತ ಹಸು ಸಾಕಾಣಿಕೆ ಮಾಡಿದ್ರೆ ಹೆಚ್ಚು ಲಾಭದಾಯಕ ಅಂತಾರೆ, ಹೈನುಗಾರಿಕೆ ಮಾಡ್ಬೇಕಂದ್ರೆ ಅದ್ಯಾಕೆ ಆತರ ಮಾಡ್ಬೇಕಂತ ಆಸಕ್ತಿ ಬರ್ಲಿಲ್ಲ? ಇಲ್ಲ ಸರ್, ನಾವು ಹಸು ಸಾಕಿದ್ವಿ, ಅದರಿಂದ ನಮಗೆ ಏನು ಅನಿಸ್ಲಿಲ್ಲ ಸರ್, ಅದ್ರದ್ದು ಕೆಟ್ಲು ಬಾವು ಬರೋದು ಅದೆಲ್ಲ ನಮಗೆ ನಿಭಾಯಿಸಕ್ ಆಗ್ಲಿಲ್ಲ, ಹಂಗಾಗಿ ಎಮ್ಮೆನೆ ಇಟ್ಕೊಂಡಿದ್ವಿ ಸರ್. ಇದು ನಿರ್ವಹಣೆ ಏನಂತ ಕಷ್ಟ ಆಗಲ್ಲ ಎಮ್ಮೆ ಆದ್ರೆ? ಎಮ್ಮೆ ಇಲ್ಲ ಸರ್, ಒಂದ್ ಸ್ವಲ್ಪ ಒಂದಿನ ಮೇವು ಕಡಿಮೆ ಆದ್ರೂ ದಂಟ ಹಾಕಿದ್ರು ತಿನ್ ಬಿಡ್ತವೆ. ಹಂಗಲ್ಲ, ಒಂದ್ ಗಂಟೆ ಮೇವು ಬಿಡಕ್ಕೂ ಆಗಲ್ಲ. ಅವೆಲ್ಲ ಮಿಶ್ರ ತಳಿಸುಗಳು ತುಂಬಾ ಸೂಕ್ಷ್ಮ, ತುಂಬಾ ಜೋಪಾನವಾಗಿ ಕಾಪಾಡಿದ್ರೆ ಮಾತ್ರ ಅದನ್ನ ಲಾಭ ಪಡ್ಕೊಳ್ಲಿಕ್ಕೆ ಸಾಧ್ಯ. ಇವಂದ್ರೆ ಎಮ್ಮೆ ನಾಟಿ ಹಸುಗಳು ಅಂದ್ರೆ ಹುಲ್ಲು ಹಾಕ್ಬಿಟ್ಟು ಒಂದ್ ಗಂಟೆ ಇಲ್ಲಾದ್ರೂ ಹೊಡ್ಕೊಂಡು ಹೋಗಿ ಮತ್ತೆ ತಂದು ಕಟ್ಟಿದ್ರೆ ಏನಂತ ಸಮಸ್ಯೆ ಏನಾಗಲ್ಲ. ಮತ್ತೆ ಮಹಿಳಾ ಸಂಘಗಳಲ್ಲೆಲ್ಲ ಭಾಗವಹಿಸ್ತಿರ್ತೀವಿ ಅಂತಂದ್ರೆ ಅದರಿಂದ ಏನ್ ಅನುಕೂಲ ಆಗತ್ತ? ಮಹಿಳಾ ಸಂಘ ತುಂಬಾ ಅನುಕೂಲ ಆಗಿದೆ ಸರ್. ಅದರಿಂದ ಅಂದ್ರೆ ನಮಗೆ ಸಂಘ ಮಾಡ್ಬೇಕಾರೆ ಇದು ಮನೆಯಲ್ಲೇ ಇದ್ದು ಇದ್ದು ಏನು ಇವ್ರದೇನು ಅವ್ರದೇನು ಅನ್ನಂಗಾಗಿರುತ್ತೆ. 4 ಜನ ಕುತ್ಕೊಂಡು ನಮ್ ಕಷ್ಟ ಸುಖ ಮಾತಾಡ್ತೀವಿ, ಒಬ್ರಿಗೆ ಹೆಲ್ಪ್ ಆಗುತ್ತೆ. ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಈಗ ಬೇರೆಯವ್ರ ಹತ್ರ ದುಡ್ಡು ಕೇಳ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಸಂಘದಲ್ಲಿದ್ರೆ ಏ ನನ್ಗೆ ಇವತ್ತು ಈ ಕಷ್ಟ ಇದೆ, ನನಗೆ ಬೇಕಮ್ಮ ಅಂದ್ರೆ ಆಯ್ತಮ್ಮ ತಗೊಂಡೋಗು ಅಂತ ಹೇಳ್ತಾರೆ. ಆಮೇಲೆ ಕೆಲವರು ಓದಿರಲ್ಲ ಸರ್, ಅವರಿಗೆ ಸೈನ್ ಮಾಡಕ್ಕೂ ಬರಲ್ಲ, ಸೈನ್ಗಳೆಲ್ಲ ಕಲ್ತ್ಕೊಂಡ್ರು ಬ್ಯಾಂಕಿಗೆ ಹೋಗೋದು ಬರೋದು ಮಾಡಿದ್ರು, ಮಾತುಗಳು ಕಲ್ತ್ರು ಸರ್, ಬೇರೆಯವ್ರ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋ ರೀತಿ ನೀತಿ ಗೊತ್ತಾಯ್ತು. ಗೊತ್ತಾಯ್ತು. ಮತ್ತೆ ಪ್ರತಿ ತಿಂಗಳು ಉಳಿತಾಯ ಮಾಡೋದ್ರಿಂದ ಮಹಿಳೆಯರಿಗೂ ಏನೋ ಒಂದು ನಾವು ಒಂದೇನಲ್ಲಿ ಸೇವಿಂಗ್ ಮಾಡ್ತೀವಿ, ಮುಂದೇನೋ ಒಂದು ಕಷ್ಟ ಕಾಲಕ್ಕೆ ಆಗತ್ತೆ ಅನ್ನೋ ಒಂದು. ಪ್ರತಿಯೊಂದನ್ನು ಗಂಡ್ ಮಕ್ಳ ಹತ್ರ ಕೇಳಕ್ಕೆ ಕಷ್ಟ ಆಗುತ್ತೆ ಸರ್. ನಮ್ದು ಏನಾರ ಸ್ವಂತ ಖರ್ಚಿತ್ತು ಅಂದ್ರೆ, ನಮ್ಮ ಹತ್ರ ದುಡ್ಡಿತ್ತು ಅಂದ್ರೆ ಅವ್ರನ್ನ ಕೇಳದೆ ತಗೊಂಬಂದು ಆಮೇಲೆ ಇದನ್ನ ತಗೊಂಡೆ ಅಂತ ಹೇಳಿದ್ರೆ ಯಾರು ಬೈಯಲ್ಲ ಸರ್ ಮನೇಲಿ. ನೀವ್ ಹೇಳ್ದಂಗೆ ಬೇರೆ ಕಡೆ ನಾವು ಎಲ್ಲಾದ್ರೂ ದುಡ್ಡು 50,000 ರೂಪಾಯಿ 1,00,000 ರೂಪಾಯಿ ತಗೋಬೇಕಂದ್ರೆ ಸಾಕಷ್ಟು ಶ್ಯೂರಿಟಿ ಕೊಡಬೇಕು, ಮತ್ತೆ ಸಾಕಷ್ಟು ದಿವಸ ಅಲ್ದಾಡ್ಬೇಕಾಗತ್ತೆ. ನಮ್ ಸಂಘದಲ್ಲಿ ನಾವು 10 ಜನ 20 ಜನ ಮಹಿಳೆಯರೆಲ್ಲ ಸೇರಿ ಒಂದ್ ಸಂಘ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಈ ತರ ಕಷ್ಟ ಕಾಲಕ್ಕೆ ಅನುಕೂಲ ಆಗತ್ತೆ. ಬೇರೆಯವ್ರ ಹತ್ರ 2 ರೂಪಾಯಿ ಬಡ್ಡಿ, ಆಮೇಲೆ ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಕೇಳ್ದಾಗ ಹೋಗ್ಬೇಕು. ಅವ್ರ ಮನೆಗೆ 5-6 ಸಲ ಓಡಾಡೋದ್ಕಿಂತ ನಮ್ ಸಂಘದಲ್ಲೇ ಇದ್ರೆ ನಾವು ತಗೊಂಡು ನಮ್ಗೆ ಬೇಕಾದಾಗ ತಿಂಗಳಿಗೆ ಯಾರು ಮೋಸ ಮಾಡಲ್ಲ ಸರ್. ಕರೆಕ್ಟ್ ಆಗಿ ಹೆಣ್ಮಕ್ಳು ಅಂದ್ರೆ ಬಡ್ಡಿ ಹಣ ಬಂದ ತಕ್ಷಣ ಕಟ್ತಾರೆ, ಉಳಿತಾಯನೂ ಮಾಡ್ತಾರೆ, ಅನುಕೂಲ ಆಗುತ್ತೆ ಸರ್. ಸಂಘ ಸಂಸ್ಥೆಗಳಿಗೆ ಹೆಣ್ಮಕ್ಳು ಮುಂದೆ ಒರಿಬೇಕು ಸರ್. ಎಲ್ಲಾ ಮನೆಯಲ್ಲೇ ಇದ್ರೆ ಎಲ್ಲಾದ್ನು ಅವ್ರ ಕೈ ಕೆಳಗೆ ಇರಬೇಕು ಅನ್ನೋದು ಅನ್ಸಲ್ಲ. ನಮ್ ಸ್ವಯರ್ಜಿತ ನಾವು ದುಡಿತೀವಿ ಅನ್ನೋ ಮನೋಭಾವನೆ ನಮಗೆ ಬರ್ಬೇಕು ಸರ್. ಮಹಿಳಾ ಸಂಘಗಳಲ್ಲಿ ಈ ತರ ಸಾಕಷ್ಟು ಅನುಕೂಲಗಳು ಮಾಡ್ಕೊಂಡಿದ್ದಾರೆ, ಉಪಕಸಬಗಳು ಅಳಿಸ್ಕೊಂಡಿದ್ದಾರೆ ಮಹಿಳೆಯರು. ಈ ರೊಟ್ಟಿ ಮಾಡೋದಾಗಿರ್ಬೋದು, ಉದ್ಬತ್ತಿ ಮಾಡೋದಾಗಿರ್ಬೋದು, ಟೈಲರಿಂಗ್ ಮಾಡೋದಾಗಿರ್ಬೋದು, ಸಾಂಬಾರ್ ಪುಡಿ, ಚಟ್ನಿ ಪುಡಿ, ಬೇರೆ ಬೇರೆ ಎಲ್ಲ ಸಾಕಷ್ಟು ಉಪಕಸಬಗಳು ಅಳವಡಿಸ್ಕೊಂಡಿದ್ದಾರೆ. ನೀವು ಸಂಘದಲ್ಲಿ ಏನಾದ್ರೂ ಅಳವಡಿಸ್ಕೊಂಡಿದ್ದೀರಾ? ಹ್ಮ್ ಸರ್, ರೊಟ್ಟಿ ಮಿಷಿನಿಗೆ ದುಡ್ಡು ನಮಗೆ ಕಷ್ಟ ಆಗಿತ್ತು ತರಕ್ಕೆ. ಬೇರೆಯವ್ರ ಹತ್ರ ಇಸ್ಕೊಂಡ್ವಿ, ಅವ್ರಿಗೊಂದ್ ತಿಂಗಳು ಬಡ್ಡಿ ಕೊಟ್ವಿ. ಆಮೇಲೆ ಇವ್ರಿಗೆ ಬಡ್ಡಿ ಕೊಟ್ಕೊಂತ ಹೋದ್ರೆ ನಾವು ದುಡ್ಡುದೆಲ್ಲ ಅವ್ರಿಗೆ ಹಾಕ್ಬೇಕು ಅಂತ ಹೇಳಿ ಸಂಘದಲ್ಲಿ 2 ಲಕ್ಷ ಸಾಲ ಬರ್ಸ್ಕೊಂಡ್ವಿ. ಎರಡು ಲಕ್ಷ ಬರ್ಸ್ಕೊಂಡು ರೊಟ್ಟಿ ಮಿಷಿನ್ ತಗೊಂಡ್ವಿ. ಅದರಿಂದ ಅನುಕೂಲ ಆಯ್ತು ಸರ್. ಹೆಂಗೆ ಅಂದ್ರೆ ಅದ್ರ ದುಡ್ಡು ತೀರಿದ್ದು ಗೊತ್ತಾಗ್ಲಿಲ್ಲ ನಮಗೆ. ತಿಂಗಳ ಕಟ್ಕೊಂತ ಹೋದ್ವಿ, ನಮ್ಮ ಆದಾಯ ಬಂದ್ ಬಂದಂಗೆ ಸಾಲ ತೀರ್ತು. ಈಗ ನಮ್ಗೆ ದುಡಿಮೆ ಮಾಡ್ಕೊಂತಿದ್ವಿ ಸರ್. ಎಷ್ಟು ವರ್ಷ ಆಯ್ತು ರೊಟ್ಟಿ ಮಿಷಿನ್ ತಗೊಂಡು? ರೊಟ್ಟಿ ಮಿಷಿನ್ ತಗೊಂಡು ಒಂದ್ ವರ್ಷದ ಮೇಲೆ 3 ತಿಂಗಳು ಸರ್. ಯಾಕೆ ರೊಟ್ಟಿ ಮಿಷಿನ್ ತಗೊಂಡು ರೊಟ್ಟಿನೇ ಮಾಡ್ಬೇಕಂತ ಆಸಕ್ತಿ ಬಂತು? ಮೊದ್ಲು ಕೆಲವ್ರು ಮಾಡರು ಸರ್, ಚೆನ್ನಾಗಿ ಖರ್ಚಾಗ್ತಾ ಇತ್ತು, ಅವ್ರು ಬಿಟ್ರು. ಆಮೇಲೆ ನಾವು ಯಾಕೆ ಮಾಡಬಾರ್ದು, ಸುಮ್ನೆ ಕುತ್ಕೊಂಡು ಕಾಲ ಕಳೀತಿದೀವಿ. ಅವ್ರ ಮನೆಗೆ ಹೋದ್ರೆ ಒಂಥರ ಮಾತು, ಇವ್ರ ಮನೆಗೆ ಹೋದ್ರೆ ಒಂಥರ ಮಾತು. ಅದ್ರ ಬದಲು ಇದ್ರಾಗೆ ತೊಡಗಿಸ್ಕೊಳ್ಳೋಣ, ನಮಗೂ ಒಂದು ಅನುಭವ ಆಗುತ್ತೆ ಅಂತ ಮಾಡಿದ್ವಿ ಸರ್. ಎಷ್ಟು ಜನ ಮಹಿಳೆಯರೆಲ್ಲ ಸೇರ್ಕೊಂಡು ಇದು ರೊಟ್ಟಿ ಮಿಷನ್ ನಡೆಸ್ತಾ ಇದ್ರ? 4 ಜನ ಸರ್. 4 ಜನ. ಇದಕ್ಕೆಲ್ಲ ಸಜ್ಜೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಮೂಲ ಪದಾರ್ಥಗಳು, ದವಸ ಧಾನ್ಯಗಳನ್ನ ಎಲ್ಲಿಂದ ತಗೊಂಡ್ಬರ್ತೀರ? ದಾವಣಗೆರೆ. ಎರಡ್ ಸಾವಿರ 3,000 ಮಾಡ್ತೀವಿ ಸರ್, ಇಲ್ಲ ಅಂದ್ರೆ 500 ಮಾಡ್ಕೊಂತೀವಿ. ಎರಡು ದಿವಸಕ್ಕೊಂದ್ಸಲ ಊರಲ್ಲೇ ತಗೊಂಡ್ ಹೋಗ್ತಾರೆ ಸರ್, ಸುತ್ತಮುತ್ತ ಹಳ್ಳಿಯವ್ರು ಬರ್ತಾರೆ ತಗೊಂಡ್ ಹೋಗ್ತಾರೆ. ಅದು ಮಿಷಿನ್ ಎಲ್ಲ ಹೆಂಗ್ ನಡೆಸಬೇಕು ಅದಕ್ಕೆಲ್ಲ ಏನಾದ್ರು ತರಬೇತಿ ಪಡ್ಕೊಂಡಿದ್ರೆ ಹೆಂಗ್? ಹ್ಮ್ ಸರ್, ಅಲ್ಲಿ ಮಿಷಿನ್ ತರಕ್ ಹೋದಾಗ್ಲೇ ತರಬೇತಿ ಪಡ್ಕೊಂಡಿದ್ವಿ. ಅವ್ರು ತೋರ್ಸ್ಕೊಟ್ಟಿದ್ರಲ್ಲ. ಈಗ ಮಾರಾಟ ಮಾಡ್ಲಿಕ್ಕೆ ಏನ್ ಕಷ್ಟ ಆಗೋದಿಲ್ವಾ ರೊಟ್ಟಿಗಳನ್ನ? ಇಲ್ಲ ಸರ್, ಸುತ್ತಮುತ್ತ ಹಳ್ಳಿಯರೇ ಬಂದು ತಗೊಂಡ್ ಹೋಗ್ತಾರೆ. 100 ರೂಪಾಯಿಗೆ 25 ರೊಟ್ಟಿ ಕೊಡ್ತಿದೀವಿ. ಓಹೋ, ತಗೊಂಡ್ ಹೋಗ್ತಾರೆ ಸರ್. ಮತ್ತೆ ಈ ಟೌನ್ಗಳಿಗೆ ಏನ್ ಅಂಗಡಿಗಳಿಗೆ ಕೊಡೋದಿಲ್ವಾ? ಅಂಗಡಿಗಳಿಗೆ ಕೊಡ್ಬೋದು ಸರ್. ಅವರು 4 ರೂಪಾಯಿಗೆ ಒಂದು ಅಂದ್ರೆ ತಗೊಂಡ್ಬಂದು ಕೊಟ್ಟಿದ್ಗೆ ಮತ್ತೆ ಅದ್ರಾಗೆ 100 ರೂಪಾಯಿ ಕಡಿಮೆ ಆಗುತ್ತೆ ಸರ್ ನಮ್ಗೆ. ಅಲ್ಲಿಗೆ 2 ರೂಪಾಯಿ 3 ರೂಪಾಯಿ ಬೀಳುತ್ತೆ. ಅಲ್ಲಿಗೆ ನಮ್ ಜೋಳದ ರೇಟಿಗೆ ಹೋದಕ್ಕೂ ನಮಗೆ ಗೀಟಲ್ಲ ಸರ್. ಹೌದು, ಈಗೆಲ್ಲ ಜೋಳ ಸಜ್ಜೆಲ್ಲ ತುಂಬಾ ರೇಟ್ ಆಗಿರೋದ್ರಿಂದ ತುಂಬಾ ರೇಟ್ ಆಗಿದೆ ಸರ್. ಈಗ ಒಂದ್ ದಿವಸಕ್ಕೆ ಎಷ್ಟು ಉತ್ಪಾದನೆ ಮಾಡ್ತಾರಮ್ಮ ರೊಟ್ಟಿಗಳನ್ನ? ಒಂದ್ ದಿವಸಕ್ಕೆ 700-500 ಹಿಂಗ್ ಮಾಡ್ತೀವಿ. ಮಾಡ್ತಾರೆ, 2 ದಿವಸಕ್ಕೊಂದ್ಸಲ ಮಾಡ್ತೀವಿ. ಮತ್ತೆ ಮೇಳುಗಳು ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ ಗಳಿಗೂ ಏನಾದ್ರೂ ರೊಟ್ಟಿ ಮಾಡ್ಕೊಡ್ತಾರೆ? ಸರ್, ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀವಿ. ಸಾಹಿತ್ಯ ಸಮ್ಮೇಳನಕ್ಕೆ 20,000 ರೊಟ್ಟಿ ಮಾಡ್ಕೊಟ್ವಿ. ಚೆನ್ನಾಗಿದಾಯ್ತು. ಈಗ ಜನಗಳಿಗೆ ಹೆಂಗ್ ಗೊತ್ತಾಗುತ್ತೆ ಈಗ ಮಂಗಳಮ್ಮರು ರೊಟ್ಟಿ ಮಾಡ್ತಾರೆ, ಅವ್ರ ಮನೆಗೆ ರೊಟ್ಟಿ ಮಿಷಿನ್ ಐತೆ ಅಂತ? ಏನಾದ್ರೂ ಈಗ ಪ್ರಚಾರ ಮಾಡಿ ಸರ್, ಬೋರ್ಡ್ ಹಾಕಿದ್ರೆ ವೀರಭದ್ರೇಶ್ವರ ರೊಟ್ಟಿ ಮನೆ ಅಂತ ಹಾಕಿದ್ವಿ. ಹಾಕಿದ್ರೆ ಹಾಕಿದ್ವಿ. ಈ ರೊಟ್ಟಿ ಮಿಷಿನ್ ಹಾಕಿ ಮಾಡ್ದಂಗಟ್ಲಿ 4 ಜನ ಮಹಿಳೆಯರಿಗೆ ಒಂದು ಕೆಲಸ ಆಯ್ತು. ಅನುಕೂಲ ಅನ್ಸುತ್ತ? ಅನುಕೂಲ ಆಯ್ತು ಸರ್. ಈಗ ಅಲ್ಲಿ ಇಲ್ಲಿ ಕುತ್ಕೊಂಡು ಕಾಲ ಆಗ್ತಿದ್ವಿ, ಹಂಗಾಗಿ ಆ ರೊಟ್ಟಿ ಮಿಷಿನ್ ಮಾಡೋದ್ರಿಂದ ನಮಗೂ ಮನೋರಂಜನೆ ಸಿಕ್ಕಂಗಾಗುತ್ತೆ. ಒಂದ್ ಸ್ವಲ್ಪ ಅದು ಇದು ಮಾತಾಡ್ಕಂತ ಖುಷಿಯಾಗಿ ಮಾಡ್ತೀವಿ ಸರ್. ಮಾಡ್ತೀರಾ? ಈ ರೊಟ್ಟಿ ಮಾಡೋದ್ರಿಂದ ಎಲ್ಲ ಖರ್ಚೆಲ್ಲ ತೆಗೆದು ಎಷ್ಟು ಉಳಿತಾಯ ಆಗುತ್ತಮ್ಮ ನಿಮಗೆ? ಸರ್, ತಿಂಗಳ 30,000 ಹಂಗಾಗುತ್ತೆ ಸರ್. ಅದರಲ್ಲಿ ಒಂದು 7,000-8,000 ಖರ್ಚು ತೆಗಿತೀವಿ ಸರ್. 10,000 ತೆಗೆದ್ರು ಇನ್ನು 20,000 ಇರುತ್ತೆ. 5,000 ಹಂಚ್ಕಂತೀವಿ ಸರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಈ ತರ ಕೆಲಸ? 1 ಗಂಟೆಗೆ 300-400 ರೊಟ್ಟಿ ತೆಗಿಬಹುದು ಸರ್. 1 ಗಂಟೆ, 1-5 ಗಂಟೆ ಅದ್ರಲ್ಲಿ ಕೆಲಸ ಮಾಡ್ತೀವಿ. ಆಮೇಲೆ ಗ್ಯಾಸ್ ಅಲ್ಲಿ ಬೇಸೋದು ಇಲ್ದೆ ಇರೋದ್ರಿಂದ ಜನಗಳಿಗೆ ಇಷ್ಟ ಆಗುತ್ತೆ ಸರ್. ಒಲೆಯಲ್ಲೇ ಬೇಯಿಸ್ತೀವಿ. ಈಗ ನಿಮ್ ಜಮೀನ್ ಇರೋದ್ರಿಂದ ಜಮೀನ್ ಕೆಲಸ ನೋಡ್ಕೊಂಡು ಇದನ್ನ ಸಂಘದ ಕಡೆ ನೋಡ್ಕೊಂಡು ಈ ರೊಟ್ಟಿ ಮಾಡ್ಲಿಕ್ಕೆಲ್ಲ ಸಮಯ ಸಿಗುತ್ತಾ? ಹ್ಮ್ ಸರ್, ಬೆಳಗ್ಗೆ 10-11 ಗಂಟೆ ಒಳಗೆ ತೋಟಕ್ಕೆ ಹೋಗ್ಬರ್ತೀವಿ. 12 ಗಂಟೆಯಿಂದ ರೊಟ್ಟಿ ಮಾಡಿದ್ರು 4 ಗಂಟೆ ಮುಗೀತದೆ. 4 ಗಂಟೆ ಮುಗಿದ್ಮೇಲೆ ರಾತ್ರಿ ಎಲ್ಲ ಊಟ ಮಾಡ್ಕೊಂಡು ಸಂಘ ಮಾಡ್ತೀವಿ ಸರ್. 8:30 ಸಂಘ ಮಾಡ್ತೀವಿ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ? ಈಗೆಲ್ಲ ಹೆಂಗ್ ಯಾವ ರೀತಿ ಸಹಕಾರ ಸಿಗುತ್ತೆ? ನನ್ ಮಗ, ನಾನು ಇಬ್ಬರೇ ಸರ್. ನನ್ ಮಗ ಚೆನ್ನಾಗಿ ಸಹಕಾರ ಮಾಡ್ತಾನೆ. ಚೆನ್ನಾಗಿ ಸಹಕಾರ ಮಾಡ್ತಾನೆ. ನೀವು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಕೃಷಿ ಮಾಡ್ತೀರಾ, ಮಹಿಳಾ ಸಂಘದಲ್ಲಿ ಭಾಗವಹಿಸ್ತಿರ್ತಾ, ರೊಟ್ಟಿ ಮಾಡ್ತೀರಾ, ಸಾಕಷ್ಟು ಜನ ಮಹಿಳೆಯರು ಈ ಕೃಷಿ ಎಲ್ಲ ಕಷ್ಟ ಮಾಡ್ಲಿಕ್ಕೆ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ, ಅಂತ ಮಹಿಳೆಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆದಷ್ಟು ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಅಂದ್ರೆ ವ್ಯವಸಾಯದಲ್ಲೇ ತೊಡಗಿಸ್ಕೋಬೇಕು ಸರ್. ವ್ಯವಸಾಯ ತೊಡಗಿದ್ರೆ ನಮಗೂ ಆರಾಮ ಅನ್ಸುತ್ತೆ, ಕೈಕಾಲ್ ನೋವು ಕಡಿಮೆ ಆಗುತ್ತೆ, ಆಮೇಲೆ ಒಂದ್ ಸ್ವಲ್ಪ ಏನೋ ಸಮಾಧಾನ ಅನ್ಸುತ್ತೆ ಸರ್. ವಾತಾವರಣ, ಗಾಳಿ, ಬೆಳಕು ಎಲ್ಲ ಚೆನ್ನಾಗಿ ಸಿಗುತ್ತೆ, ಆರೋಗ್ಯನೂ ಸಿಗುತ್ತೆ ಅಂತ ಹೇಳ್ತೀನಿ. ಆದಷ್ಟು ಮಹಿಳೆಯರು ಮುನ್ನುಗ್ಗಿ ಕೆಲಸ ಮಾಡ್ಕೋಬೇಕು ಅಂತೀನಿ ಸರ್. ಈಗ ಎಲ್ಲೋ ಕುತ್ಕೊಂಡು ಕಾಲ ಆಗದೆ ಅಂದ್ರೆ ಯಾರು ಬರಲ್ಲ ಸರ್. ಇನ್ನೊಂದು ಮನೆ ಒಡೆಯ ಮಾತುಗಳು ಬರ್ತಾವ, ಹೊತ್ತು ಬೇರೆ ಉದ್ದಾರ ಆಗಂತ ಮಾತುಗಳಂತೂ ಬರಲ್ಲ ಸರ್. ನಾವು ಆ ತರ 4 ಗೋಡೆ ಮಧ್ಯೆ ಇದ್ರೆ ನಾನಾ ಯೋಚನೆಗಳು ಬರ್ತಾ ಇರ್ತವೆ. ಹಂಗಾಗ್ಬಿಟ್ಟು ನಾವು ಏನೋ ಒಂದ್ ಕೆಲಸದಲ್ಲಿ ತೊಡಕೊಂಡಾಗ ನಮ್ ಮನಸ್ಸು ಒಂದ್ ರಿಲೀಫ್ ಆಗುತ್ತೆ. ನಮ್ ಮುಂದೆ ಮತ್ತೆ ನಮ್ ಜೀವನಕ್ಕೂ ಸಾಕಷ್ಟು ಅನುಕೂಲ ಆಗುತ್ತೆ. ನಾವು ಇದ್ರೆ ಮಂಗಳವಾರ ಇಷ್ಟು ವರ್ಷ ಇದ್ದು ಈ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೀವಿ. ನೆಮ್ಮದಿ ಇದೆ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ ಸಂಪರ್ಕ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೋದು ಸರ್? ಫೋನ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆ ಫೋನ್ ಮಾಡಿದ್ರೆ ನಾನು ಖಂಡಿತ ಹೇಳ್ತೀನಿ ಸರ್. ನಿಮ್ಗೆ ತಿಳಿದಂತ ಮಾಹಿತಿ, ತಿಳಿದಂತ ಮಾಹಿತಿನ ಹೇಳ್ತೀವಿ ಸರ್. ಹಾಗಿದ್ರೆ ನಿಮ್ ನಂಬರ್ ಹೇಳ್ರಿ. 77-60-17-14-06 ಈ ನಂಬರಿಗೆ ಫೋನ್ ಮಾಡಿದ್ರೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟಂತೂ ವಿಷಯ ತಿಳಿಸ್ತೀನಿ ಸರ್. ರೈತ ಬಂದವರೇ, ಮಂಗಳಾ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. 7760171